ಅನುದಾನ ಕುರಿತು ಚರ್ಚೆ. ರಾಷ್ಟಪತಿ ರಾಮನಾಥ್ ಕೋವಿಂದ್ ರಾಜ್ಯ ಪ್ರವಾಸ ಅಂತ್ಯ, ಇಂದು ಶೃಂಗೇರಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅನುಸೂಚಿತ ಜಾತಿ ಪಂಗಡಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಸರ್ಕಾರ ಬದ್ದ, ಸಚಿವ ಶ್ರೀರಾಮುಲು. ಕರಾವಳಿಯಲ್ಲಿ ಕೃಷಿ ಉತ್ತೇಜನ, ಉಡುಪಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆಗೆ ಚರ್ಚೆ, ವಿ ಸುನೀಲ್ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಘಾತಕ ರಸಾಯನ ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಮಾಟಿ ಹಿ ಕಮ್ಜೋರ್ ಪಡ ಜಾಯಿ ಉಪಜ ಕೈಸೆ ಸೆಹತ್ಮಂದ ಹೋಗಿ ಅರೆ ಪಹಲೆ ಐಸಾ ನೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಭೀ ಪಹಲಿ ವಾಲಿ ಬಾತ್ ಕಹಾ ಪರಮ್ ತೋ ಸಭ ಯಹಿ ಡಾಲೆ ಸಭ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೆ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ठीक है भाई, मैं भी आज तक जैविक खेती शुरू करूंगा। माटी से प्रेम की परंपरा है परंपरागत खेती। हो नुकीरी मुन्नुकीरी सरिया दे इंदनाई दे नम जुते बीजीएमपी प्रथम दा जुते मुन्नुकीरी अनुकूल दा हो सकाल विदु बन्नीरी उलिताय वे उलिताय एन्नीरी बीजीएमपी प्रथम दा जुते ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿನ ಅನುಭವ ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನಹಳ್ಳಿಯ ಕೃಷಿಕ ಪಿ ಚಂದ್ರಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಲಿದ್ದೇವೆ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ 29 ವರ್ಷದ ಹರಿಯದ ಚಂದ್ರಕುಮಾರ್. ಇವರು ಪುಟ್ಟೇಗೌಡರ ಮಗ, ಕೋಡಿ ಚಾಮನಹಳ್ಳಿ ಕೋಳಗಾಲ ಪೋಸ್ಟ್ ಹಂಪಾಪುರ ಹೋಬಳಿ ಹೆಗ್ಗಡದೇವನಕೋಟೆ ತಾಲೂಕು. ಪಿ ಯು ಸಿ ತನಕ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಸಮಗ್ರ ಕೃಷಿಯಲ್ಲಿ ಯಶಸ್ಸನ್ನು ಕಂಡಿರುವಂಥವರು. ಇವರ ಒಂದು ದಾಖಲೆ ಅಂದರೆ ಮುಸುಕಿನ ಜೋಳದ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆದು ಸಾಕಷ್ಟು ದಾಖಲೆಗಳನ್ನು ಮಾಡಿಕೊಳ್ತಾ ಇರೋದು. ಇವರ ಕೃಷಿ ಭೂಮಿಯಲ್ಲದೆ ಗುತ್ತಿಗೆಯಲ್ಲೂ ಸಹ ಇದೇ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡು ಹೆಚ್ಚಿನ ಇಳುವರಿಯನ್ನು ಸತತವಾಗಿ ಪಡೆಯುವಂಥದ್ದು. ಚಂದ್ರಕುಮಾರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಕಿನ ಜೋಳ ಅಂತಿದ್ದಂಗೆ ಚಂದ್ರಕುಮಾರ್ ಹೆಸರು ಹೇಳ್ತಾರಂತೆ ಹಂಪಾಪುರದಲ್ಲೆಲ್ಲ, ನಿಜಾನಾ? ನಿಜ ಸರ್. ನಾವು ಅಂತಂದ್ರೆ ಸರ್, ಈಗ ಮುಸ್ಕಿನ ಜೋಳದಲ್ಲಿ ಯಾವ ವೆರೈಟಿ ಐತೆ ಒಂದು ವೆರೈಟಿನೂ ಬಿಟ್ಟಿಲ್ಲ ಸರ್ ಮುಸ್ಕಿನ ಜೋಳದಲ್ಲಿ. ಮುಸ್ಕಿನ ಜೋಳದಲ್ಲಿ ವೆರೈಟಿ ಹೇಳ್ಬೇಕು ಅಂತಂದ್ರೆ, ಸದ್ಯಕ್ಕೆ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅದು ಅವನ್ ಬೆಳೆದ ಇವನ್ ಬೆಳೆದ ಅದ್ ನೋಡ್ಕೊಂಡ್ ಬೆಳಿಬಹುದು ಇದ್ ನೋಡ್ಕೊಂಡ್ ಬೆಳಿಬಹುದು ಆ ತರ ಇರ್ಬಾರ್ದು ಸರ್. ಇವತ್ತು ನಾವು ಸಮಗ್ರವಾಗಿ ನಾವು ಬೆಳಿತೀವಿ ಅಂತಂದ್ರೆ ನಮ್ಮಲ್ಲಿ ಅದು ಶಕ್ತಿ ಇರ್ಬೇಕು. ಆಮೇಲೆ ಯಾವ ವೆರೈಟಿ ಹೆಂಗಾಗ ಯಾವ ತರ ಬೆಳಿಬೇಕು, ಆಮೇಲೆ ಮಣ್ಣಲ್ಲಿ ಫಲವತ್ತತೆ ಏನಿರ್ಬೇಕು, ಫಲವತ್ತತೆ ಮೇನ್ ಆಗಿ. ಆಮೇಲೆ ಇವತ್ತು ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಮಣ್ಣಲ್ಲಿ ಏನೈತೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಆಮೇಲೆ ಗೊಬ್ಬರದಲ್ಲಿ ಯಾವ್ದು ಯಾವ್ಯಾವ ಗೊಬ್ಬರದಲ್ಲಿ ಯಾವ್ಯಾವ ಅಂಶ ಇರುತ್ತೆ ಅನ್ನೋದು ಮೇನ್ ಆಗಿ ಮುಖ್ಯ ರೈತರುಗಳಿಗೆ ಗೊತ್ತಿರಲ್ಲ. ಯೂರಿಯಾ ಹಾಕಿದ್ರೆ ಕಪ್ಪಾಗ್ಬಿಡುತ್ತೆ, ಯೂರಿಯಾದಲ್ಲಿ ಏನಿರ್ತದೆ ಅನ್ನೋದು ಗೊತ್ತಾಗಲ್ಲ. 20-20 ಮತ್ತೆ 0-13 ಇದರಲ್ಲಿ ಇದು ಬೆಳವಣಿಗೆ ಬಂದ್ಬಿಡ್ತದೆ ಇದು ಹಾಕಿದ್ರೆ ಅಂದ್ಬಿಟ್ಟು ಬೆಳವಣಿಗೆ ಈ ಟೈಮಲ್ಲಿ ಈ ಥರ ಇರಬಾರ್ದು. ಯಾವುದೇ ರೈತರು ಯಾವ ಗೊಬ್ಬರದಲ್ಲಿ ಏನೈತೆ ಅಂತ ಮುಖ್ಯವಾಗಿ ತಿಳ್ಕೊಬೇಕು. ಮತ್ತು ನಾವು ಬೆಳೆಯೋ ಬೆಳೆಯಲು ಕಳೆ ನಿರ್ವಹಣೆ ಮೇಯ್ನಾಗಿ ಕಳೆ ನಿರ್ವಹಣೆ ಇರಬೇಕು. ಆಮೇಲೆ ನಾವು ಜಾಸ್ತಿ ಎಷ್ಟು ಗಾಳಿ ಆಡೋಕ್ಕೆ ಭೂಮಿಲಿ ಜಾಸ್ತಿ ಅಗಲೀಕರಣ ಮಾಡಿ ಫಸಲು ಮಾಡ್ತೀವಿ ಅದು ಒಳ್ಳೆ ಇಳುವರಿ ಬರೋಂಥ ಜಾಗ ಚೆನ್ನಾಗಿರ್ತದೆ. ನಾನು ಇವಾಗ ಕಾವೇರಿ ಗೋಲ್ಡ್ 2-5K-5 ಅನ್ನೋ ತಳಿನ 2019 ಬೆಳೆದಿದೆ. ಕುಷ್ಕಿ ಜಮೀನಲ್ಲಿ ಮಳೆ ಆಶ್ರಿತದಲ್ಲೇ 52-53 ಕ್ವಿಂಟಲ್ ಬೆಳೆದಿದ್ದೀನಿ. ಇವಾಗ ನಿನ್ನೆ 30 ಕ್ವಿಂಟೆಗೆ 43 ಕ್ವಿಂಟಲ್ ಬೆಳೆದಿದ್ದೀನಿ ಮುಸ್ಕುನ್ ಜೋಳ 3304 ಪಯೋನಿಯರ್ ಕಂಪನಿ ಅವ್ರದ್ದು. ಇದು ಮಳೆ ಆಶ್ರಿತನ ಅಥವಾ ನೀರಾವರಿ? ಇದು ನೀರಾವರಿ ಸರ್, ನೀರಾವರಿ. 43-44 ಕ್ವಿಂಟಲ್ ಬೆಳೆದಿದ್ದೀನಿ 30 ಕ್ವಿಂಟೆಗೆ. ಇದೇ ರೀತಿ 1 ಎಕರೆಗೆ ಹೋಲಿಸ್ಕೊಂಡ್ರೆ ನಂದು 60 ಕ್ವಿಂಟಲ್ ಇಂದ 61 ಕ್ವಿಂಟಲ್ ತನಕ ಇಳುವರಿ ಬರ್ತದೆ. ಮುಸ್ಕಿನ ಜೋಳದ ಬೆಳೆಯಲ್ಲಿ ಅಷ್ಟು ಒಂದು ಹೆಚ್ಚಿನ ಇಳುವರಿಯನ್ನು ಪಡೆದಿದ್ದರಿಂದ ನಿಮಗೆ ಆ ರೀತಿ ಗುರುತಿಸ್ತಾರೆ. ಈಗ ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ಚಂದ್ರಕುಮಾರ್ ಏನೆಲ್ಲ ಬೆಳೆಗಳನ್ನು ನಾವು ಕಾಣ್ಬೋದು? PUC ಆದಮೇಲೆ ನೀವು ಕೃಷಿಯನ್ನು ಪ್ರಾರಂಭ ಮಾಡಿದಾಗ ನಿಮ್ಮ ವಯಸ್ಸು ಒಂದು 17-18 ವರ್ಷ. ಯಾಕೆ ಕೃಷಿ ಮಾಡಬೇಕು ಅಂತ ಆಗ ಅನಿಸಿತ್ತು? ಏನು ಸಂದರ್ಭ ಆಯಿತು? ಈಗ ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ಏನೆಲ್ಲವನ್ನು ನಾವು ನೋಡ್ಬೋದು? ಸರ್, ಇವಾಗ ನಮ್ಮ ಬೆಳೆ ಕ್ಷೇತ್ರದಲ್ಲಿ ಏನೇನಿದೆ ಅಂತಂದರೆ ಶುಂಠಿ, ಕಬ್ಬು, ಮತ್ತು ML-365 ರಾಗಿ, ಹಸುಗಳ ಮೇವು ಐತೆ, ಮತ್ತು ತೆಂಗೈತೆ, ಬಾಳೆ ಐತೆ, ಕೋಳಿಗಳೈತೆ, ಹಸುಗಳೈತೆ, ಇನ್ನೂ ಸುಮಾರು ಹಲವಾರು ಪದ್ಧತಿಗಳನ್ನ ಮಾಡಿದ್ದೀವಿ. ಎಲ್ಲ ಬೆಳೆಗಳನ್ನ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ. ಈಗ ನನಗೆ ಏನಪ್ಪ ಅಂತಂದರೆ ಕೃಷಿಗೆ ಏನಕ್ಕೆ ಬರಬೇಕು ಅಂತಂದರೆ ಸರ್, ಎಲ್ಲ ಏನು ಮಾಡಿದ್ರೆ ಈ ಆರಂಭದಲ್ಲಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಆರಂಭ ಅಂತಾರೆ. ಆರಂಭದಲ್ಲಿ ಏನು ಗಿಡ್ದು ಹೋಗಿ ಹೊರಗಡೆ ಮಾಡ್ಕೊಂಡು ಬಂದರೆ ಏನು ಮಾಡ್ಬೋದು ಅಂತ. ಸರ್, ನಾನು ಇವತ್ತು ಹೆಚ್ಚು ಕಡಿಮೆ ವರ್ಷದಲ್ಲಿ ಕನಿಷ್ಠ ಅಂತಂದ್ರು ನಮ್ಮ 9 ಎಕರೆ ಜಮೀನಲ್ಲಿ ಎಲ್ಲ ಕಳೆದು 9 ಲಕ್ಷ ಸಂಪಾದನೆ ಮಾಡ್ತೀವಿ ವರ್ಷಕ್ಕೆ ಎಲ್ಲ. ಆಮೇಲೆ ಆಳುಗಳಾಗಲಿ ಯಾವುದೇ ಕೃಷಿಗೆ ಈಗ ಈ ಜಾಸ್ತಿ ಅಂತಂದರೆ ಕಳೆ ನಿರ್ವಹಣೆದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿರ್ತದೆ ರೈತರಿಗೆ. ಆ ಕಳೆ ನಿರ್ವಹಣೆ ಏನು ಅಂತಂದರೆ ಈಗ ಕಳೆ ಬಂದ್ಬಿಡ್ತು ಹೊಡೆದ್ಬಿಡು ರೌಂಡ್ ಅಪ್ ಅಂತ. ಆ ರೌಂಡ್ ಅಪ್ಪಲ್ಲಿ ಏನು ಕೇಡಾಗುತ್ತೆ, ಮನುಷ್ಯನಿಗೆ ಏನು ಕೇಡಾಗುತ್ತೆ, ಭೂಮಿಗೆ ಏನು ಕೇಡಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಎರೆಹುಳು ಎಷ್ಟು ಇರ್ತದೆ ಭೂಮಿಲಿ ಅಷ್ಟು ನಮಗೆ ಅತ್ಯವಶ್ಯಕ. ಈಗ ಆಮ್ಲಜನಕನ ಉತ್ಪಾದನೆ ಮಾಡಿಕೊಡೋದೆ ನಮಗೆ ಎರೆಹುಳು. ಅದರಿಂದ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಎಲ್ಲ ಜನ ರೌಂಡ್ ಅಪ್ ಹೊಡೆಯೋದು, ಆ ಎರೆಹುಳುಗಳನ್ನ ಸಾಯಿಸೋದು. ಈ ರೀತಿಯಾಗಿ ಸದ್ಯಕ್ಕೆ ಮನುಷ್ಯನಿಗೆ ಸದ್ಯಕ್ಕೆ ಬಾಡಿನೇ ಕೆಮಿಕಲ್ ಆಗೋಗೈತೆ. ಆಮೇಲೆ ಜಾಸ್ತಿ ಈಗ ಏನಪ್ಪ ಅಂತಂದರೆ ಮೆಡಿಸನ್ ಔಷಧಿಗಳನ್ನ ಜಾಸ್ತಿ ಬಳಸೋದ್ರಿಂದ ಈ ಥರ ಆಗ್ತೈತೆ. ಈಗ ಒಂದೊಂದಾಗಿ ನಾವು ಬೆಳೆ ಬಗ್ಗೆ ಮಾತಾಡ್ತಾ ಹೋಗೋಣ. ಮುಸ್ಕಿನ ಜೋಳದ ಬೆಳೆಯನ್ನು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಪ್ರಾರಂಭದಲ್ಲಿ ಎಷ್ಟು ಇಳುವರಿ ಬಂತು? ಈ ಒಂದು ದಾಖಲೆ ಒಂದು ಇಳುವರಿ ಪಡೀಬೇಕಾದ್ರೆ ಯಾವ ರೀತಿ ಕೃಷಿ ಕ್ರಮಗಳು ಇರುತ್ತೆ, ಎಲ್ಲಿಂದ ಪ್ರಾರಂಭ ಆಗಬೇಕು? ಸರ್, ನಾನು 2007 ನಾನು ಮುಸ್ಕಿನ ಜೋಳ ಬೆಳೆಯೋಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಏನು ಮಾಡಿದೆ ಅಂತಂದರೆ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮು ನಾನು ಬೆಳೆಯೋಕೆ ಸ್ಟಾರ್ಟ್ ಮಾಡಿದ್ದು ಏನು, ಅವತ್ತು 25-27 ಕ್ವಿಂಟಲ್ ಬೆಳೆದೆ. ಅವಾಗ ಹೇಳ್ತಿದ್ರು ನಮ್ಮ ತಂದೆ, ಎಲ್ಲೋ ನಾವು ಹೇಳ್ತಿದ್ದೋ ನಮ್ಮ ಕಾಲದಲ್ಲಿ ನೆಲ ಗುದ್ದಿ ನೀರು ಕಡಿತೀವಿ, ನಿಮ್ಮ ಕಾಲದಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ನಿಮ್ಗೇನು ಇವೆಲ್ಲ ಆಗಲ್ಲ, ನಿಮ್ದು ಏನು ಫ್ಯೂಚರ್ ಐತೆ ಅದು ನೋಡ್ಕೊಂಡಿದ್ದು ಬಿಡಿ, ಇವೆಲ್ಲ ನಿಮ್ಗೆ ಆಗಲ್ಲ ಅಂತ. ಅವಾಗ ಏನನ್ನಿಸ್ತು ನನಗೆ, ಯಾಕೋ ನನಗೆ ಸ್ವಲ್ಪ ಬೇಜಾರಾಯಿತು ಈ ಥರ ಬೆಳೆದ್ಬಿಟ್ನಲ್ಲ ಅಂತ. ನೆಕ್ಸ್ಟ್ ಸಮಗ್ರ ಕೃಷಿಗೆ ಬಂದೆ. ಅವಾಗ ಏನೇನು ಮಾಡಬೇಕು ಎಲ್ಲ ಐಡಿಯಾ ಎಲ್ಲ ತಿಳ್ಕೊಂಡು ನಮ್ಮ ಕೃಷಿ ಇಲಾಖೆಯವರ ವತಿಯಿಂದ, ಮತ್ತು ನಮ್ಮ ವಿಜ್ಞಾನಿಗಳೆಲ್ಲ. ಇವತ್ತು ನಮ್ಮ ಜಮೀನಿಗೆ 15-16 ವಿಜ್ಞಾನಿಗಳನ್ನ ಕರೆಸಿ ಅಲ್ಲಿ ಪ್ರಯೋಗ ಎಲ್ಲ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬೆಳೆ ಬೆಳೆದಿದ್ದೀವಿ. ಮತ್ತು ಈಗ MH-14-5 ಅಂದ್ಬಿಟ್ಟು ಕೊಟ್ಟಿದ್ರು ಈಗ ತಕ್ಷಣದಕ್ಕೆ, ಎಷ್ಟು 2019 ಅದನ್ನು ಒಳ್ಳೆ ಇಳುವರಿ ಕೊಟ್ಟಿದ್ದೀವಿ. 48 ಕ್ವಿಂಟಲ್ ಬೆಳೆದಿದ್ದೀನಿ MH-14-5. ಒಳ್ಳೆ ಇಳುವರಿ ಪಡಿಬೇಕಾದ್ರೆ ಏನೆಲ್ಲ ಕೃಷಿ ಕ್ರಮಗಳಿರುತ್ತೆ? ಒಂದು ತಳಿಯನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಮತ್ತು ಮಣ್ಣನ್ನು ಆ ಬೆಳೆಗೆ ಸೂಕ್ತವಾಗಿ ಸರಿ ಮಾಡ್ಕೊಳ್ಳುವಂಥದ್ದು, ಹೇಳಿ ಎಲ್ಲಿಂದ ಶುರುವಾಗುತ್ತೆ? ಸರ್, ಅದೇ ಈಗ ನಾವು ಮಣ್ಣನ್ನು ಹದ ಮಾಡ್ಕೋಬೇಕು. ಹದ ಮಾಡ್ಕೊಳ್ಳೋದು ಹೆಂಗೆ ಅಂತಂದರೆ, ನಾವು ಟ್ರ್ಯಾಕ್ಟ್ರಲ್ಲಿ 2 ವರ್ಷಕ್ಕೆ ಒಂದು ಸಲ ಆಳವಾಗಿ ಭೂಮಿಯನ್ನು ಉಳುಮೆ ಮಾಡಬೇಕು, ಅದು ಫಲವತ್ತತೆ ನಿಲ್ಲಬೇಕು ಅಂತಂದರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಳುಜಾರು ಭೂಮಿ ಇರಬಾರ್ದು, ಮಟ್ಟದ ಜಮೀನು ಇರಬೇಕು. ಮತ್ತು ಅದು ಮಳೆಯಾಶ್ರಿತ ಆದ್ರೂ ನೀರು ಒಂದನಿ ಹೊರಗಡೆ ಹೋಗ್ಬಾರ್ದು, ಜಮೀನಲ್ಲೇ ಹಿಂಗಬೇಕು. ಆ ಥರ ಜಮೀನಿನಲ್ಲಿ ನಾವು ಮುಸ್ಕಿನ ಜೋಳ ಇವಾಗ ನಾಟಿ ಮಾಡ್ಬೇಕಾದ್ರೆ ಗಿಡದಿಂದ ಗಿಡಕ್ಕೆ 1.5 ಅಡಿ ಇರಬೇಕು, ಸಾಲಿಂದ ಸಾಲಿಗೆ 2.5 ಅಡಿ ಲೆವೆಲ್ ಕನ್ಫರ್ಮ್ ಇರಲೇಬೇಕು, 2.5-2.5 ಅಡಿ. ನಾವು ಏನು ಅಂಶ ಬಳಸಬೇಕು ಅಂತಂದರೆ, ನಾವು ಮುಸ್ಕಿನ ಜೋಳ ನಾಟಿ ಮಾಡ್ಬೇಕಾದ್ರೆ 10-26 ಈ ಗೊಬ್ಬರವನ್ನು ಮಣ್ಣಿಗೆ ಸೇರಿಸ್ಬೇಕು ಮೊದಲು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಮಣ್ಣಿಗೆ ಜಿಂಕ್ ಅಂತ, ಇವಾಗ ಜಿಂಕ್ ಅಂಶ ಕಡಿಮೆ ಇರೋದ್ರಿಂದ ಮಣ್ಣುಗಳಲ್ಲಿ ಇವಾಗ ಕಡಿಮೆ ಮಣ್ಣುಗಳಲ್ಲಿ ಜಿಂಕ್ ಅಂಶ. ಏನು ಒಂದು ಎಕರೆಗೆ 5 kg ಆದ್ರೆ ಸಾಕು, ನಾವು ಟ್ರ್ಯಾಕ್ಟರ್ ರೋಟೋವೇಟರ್ ಹೊಡಿಬೇಕಾದ್ರೆ ಹೆಚ್ಚಿಬಿಟ್ಟು ರೋಟೋವೇಟರ್ ಮಿಕ್ಸ್ ಮಾಡಿದ್ರೆ ಅದು ಜಿಂಕ್ ಅಂಶ ಇರೋದ್ರಿಂದ ತುಂಬ ಫಲವತ್ತತೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಏನ್ ಮಾಡೋದು ಅಂತಂದ್ರೆ 2-2.5 ಸಾಲ ಇದು ಮಾಡಿ ಮತ್ತೆ ಪೈರು ಬರ್ಬೇಕಾದ್ರೆ ಅದನ್ನ ಕಳೆ ನಿರ್ವಹಣೆ ಅಂತಂದ್ರೆ ಕಳೆ ಬರಬಾರ್ದು ರೀತಿ ಭೂಮಿಗೆ ಕಳೆನಾಶಕ ಏನು ಸಿಂಪಡಣೆ ಮಾಡಬಾರ್ದು. ಕಳೆ ಏನು ಬರಲ್ಲ ಸರ್, ಅಂತ ಏನು ಕಳೆ ಬರಲ್ಲ, ಅದನ್ನ ಕುಂಟೆಯಲ್ಲಿ ನಾವು ಅದೇ ಮಾಡ್ಕೊಂಡು ಕುಂಟೆಲಿ ಅದೇ ಮಾಡ್ಕೊಂಡು ಅದು ಪೈರು ಏನು ಒಂದೂವರೆ ತಿಂಗಳು ಪೈರು ಬಂದ್ಮೇಲೆ ಕುಂಟೆ, ಎರಡಲ್ಲಿ ಕುಂಟೆ ಅಂತ ಹೇಳ್ತೀವಿ ನಾವು. ಎರಡಲ್ಲಿ ಕುಂಟೆ ಅಂತ ಬಂದಾಗ ನಾನು ಸರ್ ಬೇರೆ ಇದು ಮಾಡ್ತಾರೆ ಏನಪ್ಪ ಅಂತಂದ್ರೆ ಕೀಟನಾಶಕಗಳನ್ನ ಉಪಯೋಗಿಸೋದು, ನಾ ಯಾವುದೇ ರೀತಿ ಮೆಡಿಸಿನ್ ಆಗಲಿ ಏನಾಗಲಿ ಮುಸ್ಕಿನ ಜೋಳಕ್ಕೆ ಉಪಯೋಗಿಸಿಲ್ಲ ಸರ್. ಈ ಇಷ್ಟು ಇಳುವರಿ ಬರಬೇಕು ಅಂದರೆ ನಾನು ಯಾವುದೇ ರೀತಿ ಮೆಡಿಸಿನ್ನ ಉಪಯೋಗಿಸಿಲ್ಲ. ಹಸುವಿನ ಗಂಜಲದಲ್ಲಿ ಒಂದು ನಾನು ಮುಸ್ಕಿನ ಜೋಳ ನಾಟಿ ಮಾಡ್ತೀವಲ್ಲ, ಆ ನಾಟಿ ಮಾಡಬೇಕಾದ್ರೆ ಮುಸ್ಕಿನ ಜೋಳನ ನಾನು ಅದಕ್ಕಿಂತ 1 ತಿಂಗಳು ಮುಂಚೆ ಹಸುವಿನ ಗಂಜಲನ ಸ್ಟಾಕ್ ಮಾಡಿರ್ತೀನಿ. 2-3 ಬ್ಯಾರಲ್ಲು, 2-3 ಬ್ಯಾರಲ್ ಅಂದರೆ 20 ಬಿಂದಿಗೆ ಹಿಡಿತದೆ, 3 ಬ್ಯಾರಲ್ಲು ಫುಲ್ ಭರ್ತಿ ಮಾಡಿರ್ತೀನಿ. ಅದಕ್ಕೆ ಬೇವಿನ ಸೊಪ್ಪು ಮತ್ತು ಪರಂಗಿ ಮತ್ತು ಇದು ಎಕ್ಕ ಅಂತ ನೋಡಿ, ಎಕ್ಕದ ಗಿಡ ಅಂತ ಹೇಳ್ತಾರೆ, ಅದು ಎಲ್ಲ ಫುಲ್ಲು ಕೊಳಿಬೇಕು ನಮಗೆ. ಎಷ್ಟು 1.5 ತಿಂಗಳು ಪೈರು ಬರೋ ತನಕ ಅದನ್ನ ಏನು ಮಾಡ್ತೀವಿ ಅಂದರೆ ಸಿಂಪಡಣೆ ಮಾಡಲ್ಲ ಸರ್, ನಾನು ಅದಕ್ಕೆ ಎರಚಿಬಿಡೋದು. ಒಂದು ಜಗ ಎರಡು ನಾವು ಟ್ರ್ಯಾಕ್ಟರ್ ಹಾಕೊಂಡೋಗಿ 1 ಎಕರೆ ಜಮೀನು ಫುಲ್ ತೆಗೆದು ಬಕೆಟಲ್ಲಿ ಎರಚಿಬಿಡೋದು. ಯಾವುದೇ ಕಳೆ ನಿರ್ವಹಣೆ, ಯಾವ ಕಳೆ ಆಗಲಿ, ಯಾವುದೇ ಕೀಟನಾಶಕ ಆಗಲಿ, ಆಮೇಲೆ ಭೂಮಿಗೆ ನಾವು ಗಂಜಲ ಹಾಕೋದ್ರಿಂದ ತುಂಬ ಫಲವತ್ತತೆ ಚೆನ್ನಾಗಿರ್ತದೆ. ಅದಾದ್ಮೇಲೆ 1.5 ತಿಂಗಳು ಕೆಲವರು ಕೀಟನಾಶಕನ ಹೇಳಿದ್ರೆ ಸರ್, ಈಗ ಕೀಟನಾಶಕ ಸಿಂಪಡಣೆ ಮಾಡಬಾರ್ದು, ಈ ರೀತಿ ಕಂಡ್ಕೋಬೇಕು ರೈತರು. ನೆಕ್ಸ್ಟ್ ಅದಾದ್ಮೇಲೆ ಈಗ ನೇಗಿಲು ಬಿಡೋ ಸಮಯಕ್ಕೆ ಬರ್ತದೆ, 1.5 ತಿಂಗಳು 2 ತಿಂಗಳು ಅಂತದಲ್ಲಿ ಇರ್ತದೆ, ಆವಾಗ ನೇಗಿಲು ಬಿಡಬೇಕು ಆ ಟೈಮ್ಗೆ. ಆಗ ಏನು ಮಾಡೋದು ಅಂತಂದರೆ ಸ್ವಲ್ಪ ರಾಸಾಯನಿಕನೂ ಬಳಸ್ಬೇಕು ಆ ಟೈಮಲ್ಲಿ, ನಾವು ಬಳಸೋಂಗಿಲ್ಲ ಅಂತ ಏನು ಹೇಳೋಂಗಿಲ್ಲ, ಸ್ವಲ್ಪ ರಾಸಾಯನಿಕನೂ ಬಳಸ್ಬೇಕು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಅದಕ್ಕಿಂತ ಹೆಚ್ಚಾಗಿ 1 ವರ್ಷಕ್ಕೆ 3-3.5 ಟನ್ 1 ಎಕರೆಗೆ ಇರಲೇಬೇಕು ಪ್ರತಿ ವರ್ಷ. ಯಾಕಂತಂದ್ರೆ ಇವತ್ತಿನ ಬೆಳೆಗಳು ಸರ್ ಮುಸ್ಕಿನ ಜೋಳ, ತುಂಬ ಅದಕ್ಕೆ ಗೊಬ್ಬರ ಬೇಕು. ಈಗ ಎರಡನೇ ಬೆಳೆ ಮಾಡಬೇಕು ಅಂತಂದರೆ ಈಗ ಒಂದು ಬೆಳೆ ತೆಗೆದುಬಿಟ್ಟಿರ್ತೀವಿ, ಇನ್ನೊಂದು ಬೆಳೆಗೆ ಹೋಗ್ಬೇಕು ಅಂತಂದರೆ ಎರಡನೇ ಬೆಳೆ ಸುಲಭವಾಗಿ ಬರಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಕೆಲವು ಜನ ಏನು ಮಾಡ್ತಾರೆ, ಹೊಡೆದ್ಬಿಟ್ಟು ಹೊಡೆದ್ಬಿಟ್ಟು ಎಲ್ಲ ಅದ ಮಾಡಿಬಿಟ್ಟು ಪುನಃ ಬಿಟ್ಬಿಡ ಬಂದ್ಬಿಡ್ತದೆ ಅಂತಂದರೆ ಬರಲ್ಲ ಸರ್ ಅದು. ಅದಕ್ಕೆ ಬಿಸಿಲಲ್ಲಿ ಒಣಗಬೇಕು, ಗೊಬ್ಬರ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನೀಟಾಗಿ ಅದಕ್ಕೆ ಮಳೆನೋ ಇಲ್ಲ ನೀರಾವರಿನೋ ಮಾಡಿದಾಗ ಭೂಮಿ ಫಲವತ್ತತೆಯೂ ಬರ್ತದೆ. ಅದರಿಂದ ಸರ್ ನಾನು ಈ ರೀತಿ ಮಾಡಿ ಇವತ್ತು 30 ಕುಂಟೆಗೆ 46 ಕ್ವಿಂಟಲ್ ಮುಸ್ಕಿನ ಜೋಳ ಬೆಳೆದಿದ್ದೀನಿ. ಇದು ಹೊಸ ತಳಿ ಪಯೋನಿಯರ್ ಕಂಪ್ನಿಯವ್ರು ಕೊಟ್ಟಿರೋದು 3304 ಅಂತ, ಚೆನ್ನಾಗಿ ಕೊಟ್ಟರು ಒಳ್ಳೆ ಇಳುವರಿಯಿಂದ 40-46 30 ಕ್ವಿಂಟೆಗೆ ಬೆಳೆದಿದ್ದೀನಿ. ಮುಸ್ಕಿನ ಜೋಳದಲ್ಲಿ ಗರಿಷ್ಠ ಉತ್ಪಾದನೆ ಮಾಡಿದ್ರಿಂದ ನಿಮ್ಮ ಹೆಸರು ಎಲ್ಲ ಮುಸ್ಕಿನ ಜೋಳ ಅಂದರೆ ಚಂದ್ರು ಅಂತ ಹೇಳ್ತಾರೆ. ಜೊತೆಗೆ ನೀವು ಕಬ್ಬನ್ನ ನಿಮ್ಮ ತಂದೆನೂ ಬೆಳೀತಾ ಇದ್ರು, ಹಾಗಾಗಿ ನೀವು ಅದನ್ನು ಮುಂದುವರೆಸಿದ್ರಿ. ಸುಮಾರು 3 ಎಕರೆ ಪ್ರದೇಶದಲ್ಲಿ ಕಬ್ಬನ್ನು ಬೆಳಿತೀರಿ, ಹೇಳಿ ಯಾವ ತಳಿ ಕಬ್ಬನಲ್ಲೂ ಏನಾದರೂ ಈ ಗರಿಷ್ಠ ಇಳುವರಿಯನ್ನು ಪಡೆದು ಸಾಧನೆ ಮಾಡಿದ್ದೀರಾ ಹೇಗೆ? ಸರ್ ಕಬ್ಬು ಬೆಳೆದಿದ್ದೀನಿ ಸರ್, ಕಬ್ಬು 517 ಇದು ಮಂಡ್ಯ VC ಫಾರ್ಮ್ ತಳಿ 517 ಅಂತ. ಎಷ್ಟು ಇಳುವರಿ ಬಂತು ಸರ್? ಎಕರೆಗೆ 89.90 ಟನ್ ಬೆಳೆದಿದ್ದೀನಿ ಸರ್. ಅಂದರೆ ನಾವು 6 ಅಡಿ ಸಾಲಲ್ಲಿ ಬೆಳೆದಿದ್ದೀವಿ, 80-90 ಟನ್ ಬೆಳೆದಿದ್ದೀವಿ 6 ಅಡಿ ಸಾಲು ಅಂತಂದರೆ. ನಾನು ಸೇಮ್ ಸರ್ ಯಾವುದೂ ಕೆಮಿಕಲ್ ಉತ್ಪಾದನೆ ಯಾವುದಕ್ಕೂ ಹಾಕಲ್ಲ. ಇದೆ ನಾವೇನಪ್ಪ ಅಂತಂದ್ರೆ ಕಸ ಹಾಕ್ಬೇಕಾರೆ ತಗೊಂಡೋಗಿ ನೇರ ಜಮೀನಿಗೆ ಹಾಕ್ಬಿಡೋದೆ. ಈಗ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವರು ತಗೊಂಡೋಗಿ ತಿಪ್ಪೆ ಹಾಕೋದು, ತಿಪ್ಪೆಯಿಂದ ಬಿಸಿಲು ಬಿಸಿಲೆಲ್ಲ ಅದು ಆವಿ ಆದ್ಮೇಲೆ ತಗೊಂಡೋಗಿ ಅಲ್ಲಿಗೆ ಸುರಿಯೋದು. ಸತ್ವ ಏನು ಇರಲ್ಲ ಸರ್, ಸತ್ವ ಕಳ್ಕೊಬಿಟ್ಟಿರ್ತದೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಹಸು ತೊಪ್ಪೆ ಹಾಕಿದ ತಕ್ಷಣ ಜಮೀನಿಗೆ ಸೇರಿಸ್ಕೊಡ್ತೀವಿ ಅದನ್ನ. ತುಂಬಾ ನಾವು ಕಬ್ಬು ಹಾಕ್ಬೇಕು ಅಂತಂದ್ರೆ 1 ಎಕರೆಗೆ 4-5 ಟನ್, ಯಾಕಂತಂದ್ರೆ ಅದು 3 ಬೆಳೆ ಬರೋದ್ರಿಂದ 2-3 ಬೆಳೆ ಬೆಳೆದೇ ಬೆಳೀತಾರೆ ಸರ್ ಕಬ್ಬನ್ನ. 3 ಬೆಳೆಗೆ ಆಗೋಷ್ಟು ಗೊಬ್ಬರನ ನಾವು ಅಲ್ಲಿಗೆ ಭೂಮಿಗೆ ಸೇರಿಸ್ಬೇಕು. ಒಂದೇ ಸಲ ಹಾಕ್ಬೇಕು, ಒಂದೇ ಸಲ ಹಾಕ್ಬೇಕು. ಅಷ್ಟು ಜಾಸ್ತಿನೂ ಹಾಕಂಗಿಲ್ಲ, ಒಂದ್ಸಲ ಅದು ಎಷ್ಟಕ್ಕೆ ಸೀಮಿತ ಇರ್ತದೆ ಅಷ್ಟಕ್ಕೆ ಮಾಡ್ಬೇಕು ಸರ್. ಅಲ್ಲಿಗೆ 1 ತನೆ ಕಬ್ಬು 2 ಕೂಳೆ ಕಬ್ಬು ಅಂತ ನೀವು 3 ಬೆಳೆ ತನಕ ಉಳಿಸ್ಕೋತೀರಿ. ಮುಸ್ಕಿನ ಜೋಳದಲ್ಲಿ ನೀವು ಬೆಳೆಯೋದಲ್ಲದೆ ಗುತ್ತಿಗೆಗೆ ತಗೊಂಡು ಅಲ್ಲೂ ಸಹ ಮುಸ್ಕಿನ ಜೋಳವನ್ನ ಬೆಳಿತೀರಿ, ಅದರಲ್ಲೂ 2 ಬೆಳೆ ಬೆಳಿತೀನಿ ಅಂತ ಹೇಳಿದ್ರಿ 1 ವರ್ಷಕ್ಕೆ. ಹೇಳಿ ಆ ಬೆಳೆ ಕುರಿತಾಗಿ ನಿಮ್ಗೊಂದು ವಿಶ್ವಾಸ ಬಂದಿದೆ ಇದನ್ನ ಮಾಡಬಲ್ಲೆ ಅಂತ. ಅಲ್ಲೂ ಎಲ್ಲ ಈ ಗುತ್ತಿಗೆ ತಗೊಂಡಂತ ಭೂಮಿಯಲ್ಲೂ ಸಹ ಇದೇ ರೀತಿ ಕೃಷಿ ಕ್ರಮಗಳು ಇಷ್ಟ ಇಳುವರಿ ಬಂದಿದೆಯಾ ಸರ್? ಬೇರೆ ಕೃಷಿಕರಿಗೆ ಇಷ್ಟು ಇಳುವರಿ ತೆಗಿಯಕ್ ಆಗ್ತಿಲ್ಲ ಸರ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಾಸಾಯನಿಕ ಗೊಬ್ಬರದ ಮೊರೆ ಹೊಂಟೋಗ್ಬಿಡ್ತಾರೆ. ಅವ್ರ ಮೇನ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಯೂರಿಯಾ. ಯೂರಿಯಾ ಎಷ್ಟು ಬಳಸ್ತಾರೆ ಅಷ್ಟು ಕೇಡು ಕಟ್ಟಿಟ್ಟ ಬುದ್ಧಿ ನಮ್ಮ ರೈತರಿಗೆ. ಯೂರಿಯಾ ಎಷ್ಟು ಉತ್ಪಾದನೆಯಲ್ಲಿ ಯೂರಿಯಾ ಎಷ್ಟು ಜಾಸ್ತಿ ಬಳಸ್ತಾರೆ ಭೂಮಿನೂ ಅದಗಿಡುತ್ತೆ, ಆ ಫಸಲು ಅರ್ಧ ಹಾಳಾಗೋಗುತ್ತೆ. ಯೂರಿಯಾದಲ್ಲಿ ರಾಗಿ ಬೆಳಿತೀರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಸರ್? ರಾಗಿ ಅಂತಂದ್ರೆ ನಾನು ಇಂಡಪ್ ಸಾವಿನ್ ಬೆಳೆದಿದ್ದೀನಿ, ಇವಾಗ ML 365 ಹಾಗೆ ಮಾಡಿದ್ದೀವಿ, ಇನ್ನೂ ನಾಟಿ ಮಾಡಿಲ್ಲ. ಅದು ಸೇಮ್ ಸರ್, ಎರಡು ಕಾಲಡಿ ನಾಟಿ ಮಾಡಬೇಕು. ತುಂಬಾ ಚೆನ್ನಾಗಿ ಬೆಳೆದಿದ್ದೀನಿ, ಅದನ್ನು ಎಷ್ಟು ಅರ್ಧ ಎಕರೆ ಹಾಕಿ 4-5 ಕ್ವಿಂಟಲ್ ಬೆಳೆದಿದ್ದೀನಿ ಇಂಡಪ್ ಸಾವಿನ್. ತುಂಬಾ ಚೆನ್ನಾಗಿ ಬೆಳೆದಿದ್ದೀನಿ, ಅದು ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿ ಬೆಳೆದಿದ್ದೀನಿ. ಎಲ್ಲ ಸಮಗ್ರ ಕೃಷಿ ಮತ್ತೆ ಸಾವಯವ ಜಾಸ್ತಿ ಅಳವಡಣೆ ಮಾಡ್ತೀನಿ. ಈಗ ನೀವು ಸಾಕಿರೋದು ಒಂದು 3 ವರ್ಷ ಸಾಕಿದ್ರಿ. ಹೌದು ಸರ್. ಇಷ್ಟೆಲ್ಲ ಬೆಳೆ ಕ್ಷೇತ್ರಗಳು, ಬೆಳೆ ವೈವಿಧ್ಯತೆಗಳು, ಇದಕ್ಕೆ ಬೇಕಾದ ಗೊಬ್ಬರ ಮತ್ತೆ ಹೇಗೆ ಕೊಂಡ್ಕೊಳ್ತಿರಬೇಕು ಸರ್? ಇಲ್ಲ ಸರ್, ನಮ್ಮ ಹಸುಗಳಲ್ಲೇ ಉತ್ಪಾದನೆ ಮಾಡ್ಕತ್ತಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ನಾವು ಈಗ ಎರಡು ಬೆಳೆ ಬೆಳೆದ ತಕ್ಷಣ ಭೂಮಿಗೆ ಸೆಣಬನ್ನ ಹೆಚ್ಚಿಬಿಡ್ತೀವಿ ಸರ್. ಸೆಣಬನ್ನ ಹೆಚ್ಚಿಬಿಟ್ಟು ನಮ್ಮ ನೀರಾವರಿ ಇದೆ, ಎಲ್ಲ ಜೆಟ್ಟಲ್ಲಿ ಹಾರಿಸ್ಕೊಂಡು ಸೆಣಬನ್ನ ಬೆಳೆದು ನಾವು ಬೇಸಿಗೆಯಲ್ಲಿ ಭೂಮಿನ ಒಣಗ ಬಿಟ್ಬಿಡ್ತೀವಿ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಬೇಸಿಗೆಯಲ್ಲೂ ಬೆಳೆಯಕ್ ಹೋಗ್ತಾರೆ, ಅದು ಬೇಸಿಗೆಯಲ್ಲೂ ಬೆಳೆಯಕ್ ಹೋಗಿ 1 ವರ್ಷಕ್ಕೆ 3 ಫಸಲು ತೆಗಿಯಕ್ ಹೋಯ್ತಾರೆ ಇವತ್ತಿನ ರೈತರು. ಅದು ಬರಲ್ಲ ಸರ್. ಎಷ್ಟು ಅಂತಂದ್ರೆ, ಈಗ ಲೆಕ್ಕ ಕಳಿಸ, ನಾನು 46 ಕ್ವಿಂಟಲ್ ಬೆಳೆದಿದ್ದೀನಿ 30 ಕ್ವಿಂಟೆಗೆ ಅಂತ ಹೇಳಿದೆ. ಈಗ ಎರಡನೇ ಬೆಳೆನೂ ಅಷ್ಟೇ ಬರಲ್ಲ ಸರ್. ಈಗ ಹೆಚ್ಚು ಕಡಿಮೆ ಆಜು ಬಾಜು ಅಂತಂದ್ರೆ 6-7 ಕ್ವಿಂಟಲ್ ಕಡಿಮೆ ಆಗೇ ಆಗುತ್ತೆ. ಇದನ್ನೇ ಪುನಃ ನಾನು ಅಳಸ್ಪಡಿಸ್ಕೊಂಡು 3ನೇ ಬೆಳೆ ಆ ಭೂಮಿಲಿ ಬೆಳಿತೀನಿ ಅಂದ್ರೆ, ಆ ಭೂಮಿಲಿ ಸತ್ವನೂ ಇರಲ್ಲ, ಮತ್ತೆ ನೆಕ್ಸ್ಟ್ ಬೆಳೆಗೆ ಬೆಳೆಯಕ್ಕೆ ಅದರಲ್ಲಿ ಮಣ್ಣಲ್ಲಿ ಸತ್ವ ಇರಲ್ಲ. ಅದಕ್ಕೆ ಬೆಳೆ ಪರಿವರ್ತನೆ ಮಾಡೋದು ಒಳ್ಳೇದು. ಆದ್ರೆ ಮುಸ್ಕಿನ ಜೋಳ ಮತ್ತೆ ಎರಡು ಬೆಳೆ ತೆಗಿತಿರಲ್ಲ, ಅದೇ ಸರ್? ಎರಡು ಬೆಳೆ ಅಂತಂದ್ರೆ, ಈಗ ನಾವು ಒಂದ್ ಬೆಳೆ ಈಗ ತೆಗ್ದು ಈಗ ಭೂಮಿ ಅದದಲ್ಲಿದೆ, ಒಂದ್ ಬೆಳೆ ಈಗ ಅರೆಸ್ಟ್ ಮಾಡಿ ಮೈಸೂರು ಆರಂಭಿಸಿ ಹಾಕೊಂಡು ಬಂದೆ, ಅದು ಹಾರ್ವೆಸ್ಟ್ ಆಯ್ತು. ಇವಾಗ ಡಿಸ್ಕ್ ಹೊಡೆದು ಎಲ್ಲ ಅದ ಮಾಡಿದೀವಿ, ಗೊಬ್ಬರ ಹಾಕಿ ಡಿಸ್ಕ್ ಹೊಡೆದು ಅದ ಮಾಡಿದೀವಿ. ಇನ್ನು 15 ದಿನ ತಿಂಗಳ ತನಕ ಅದನ್ನ ಮುಟ್ಟಲ್ಲ ನಾವು. ಅದಾದ್ಮೇಲೆ ಸ್ಪ್ರಿಂಕ್ಲರ್ ಜೆಟ್ ಇರುತ್ತೆ ಸರ್, ನೀರನ್ನ ಹೊಡೆದು ಭೂಮಿನ ಅದ ಮಾಡಿ, ಅದ ಮಾಡಾದ್ಮೇಲೂ ಒಣಗಬೇಕು. ಅದು ಒಂದು 1 ವಾರ 15 ದಿನ ಒಣಗದ್ಮೇಲೆ ಅದಕ್ಕೆ ಬಿತ್ತನೆಯನ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಂದು. ಇನ್ನು ಜೊತೆಗೆ ಶುಂಠಿ ಇವುಗಳನ್ನು ಸಹ ಬೆಳೀತಾ ಇದ್ದೀರಿ, ಹಸುಗೆ ಬೇಕಾದ ಹುಲ್ಲನ್ನು ನೀವು ಬೆಳ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಕುತೂಹಲದ ಅಂದರೆ, ಫೈಟರ್ ಕೋಳಿಗಳನ್ನು ನೀವು ಸಾಕಾಣಿಕೆ ಮಾಡ್ತಿರೋದು, ಏನಿದು ಫೈಟರ್ ಕೋಳಿ, ಇದೆಲ್ಲ ಎಲ್ಲಿ ನೋಡಿದ್ರಿ, ಎಲ್ಲಿ ಕಲ್ತ್ರಿ, ಈ ಫೈಟರ್ ಕೋಳಿಗಳ ಸಾಕಣೆ ಹೇಗೆ ಭಿನ್ನವಾಗಿರುತ್ತೆ ಸರ್? ಭಿನ್ನವಾಗಿ ಅಂತಂದರೆ, ನಮ್ಮ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನೋಡ್ಬಿಟ್ಟು ನಮಗೆ ಯಾಕೆ ಇದು, ನಾವು ಕೋಳಿ ಸಾಕಿರಲಿಲ್ಲ ಜಾಸ್ತಿ ಅಂದರೆ, ಸಾಕಿದ್ದು ನಮ್ಮ ಕಡೆ ಚಿಟ್ಟೆ ಕೋಳಿ ಅಂತಾರೆ, ಸಣ್ಣಕ್ಕಿರ್ತದೆ, ಅದನ್ನ ಜಾಸ್ತಿ ಸಾಕ್ತಿದ್ರು. ನಾವೇನ್ ಮಾಡಿದ್ವಿ, ಈ ಫೈಟರ್ ಕೋಳಿನೂ ಸಾಕ್ಬೇಕಲ್ಲ ಅಂದ್ಬಿಟ್ಟು ನಮ್ಮ ತಂದೆ ಏನ್ ಮಾಡಿದ್ರು, ಅಲ್ಲ ಅದನ್ನೂ ತಗೊಂಡ್ಬಂದು ಸಾಕು ನೋಡೋಣ ಅಂತ ಅಂದ್ಬಿಟ್ಟು ನಾವು ಮನೆ ಹತ್ರನೇ ಸಾಕೊಂಡಿರೋದು, ಫಾರಂ ಏನಿಲ್ಲ. ಆಗ ಈ ಒಂದು ಜೊತೆ ತಗೊಂಡ್ಬಂದು, 2 ಹೆಣ್ಣು ಕೋಳಿ 1 ಹುಂಜ ತಗೊಂಡ್ಬಂದಿದ್ದು. ಅದು ಸರ್ ಸಪ್ರೇಟ್ ಡಿವೈಡ್ ಇರಬೇಕು, ಅದು ಇದೆಲ್ಲ ಮಿಕ್ಸ್ ಮಾಡಬಾರ್ದು, ಅದು ಇದೆಲ್ಲ ಮಿಕ್ಸ್ ಮಾಡಬಾರ್ದು. ಫೈಟರ್ ಕೋಳಿಲಿ ಏನಪ್ಪ ಅಂತಂದ್ರೆ ಒಳ್ಳೆ ಲಾಭ ಇದೆ, ಅದ್ರ ಮೊಟ್ಟೆ 40-45 ರೂಪಾಯಿಗೆ ಹೋಗುತ್ತೆ ಒಂದು ಮೊಟ್ಟೆ. ಮತ್ತೆ ಇದರಲ್ಲಿ ಫೈಟರ್ ಕೋಳಿದ ಇನ್ನು ವಿಶೇಷ ಏನು ಅಂತಂದ್ರೆ, ಈ ಒಂದು 2 ತಿಂಗಳು ಮರಿಗೆ ಒಂದು ಜೊತೆಗೆ 2 ಕೋಳಿ ಮರಿಗಳಿಗೆ 5-6 ಸಾವಿರ ರೂಪಾಯಿ ಹೋಗುವಂತ ಲೆವೆಲ್ ಇರ್ತದೆ, ಒಳ್ಳೆ ಇದು ಇರ್ತದೆ. ಆಮೇಲೆ ಫೈಟರ್ ವಿಶೇಷತೆ ಇನ್ನೊಂದು ಏನಂದ್ರೆ, ಫೈಟಿಂಗು ಜೂಜು ಇದರಲ್ಲೂ ತುಂಬಾ ಸಂಪಾದನೆ ಮಾಡಬಹುದು, ಇದರಲ್ಲೆಲ್ಲ ಸಂಪಾದನೆ ಚೆನ್ನಾಗಿದೆ. ನೀವೇನು ಜೂಜ್ ಮಾಡಕ್ ಹೋಗಲ್ಲ, ಕೋಳಿಗಳನ್ನ ನೀವು, ಇನ್ನೇನಾದ್ರು ಪ್ರಯೋಜನ ಇದೆಯಾ ಫೈಟರ್ ಕೋಳಿ ಹಂಗ್ ಸಾಕಣೆ ಮಾಡೋದ್ರಿಂದ ಸರ್? ಸಾಕಣೆ ಮಾಡೋದ್ರಿಂದ ಅದೇ, ಈಗ ಹೊರಗಡೆಯಿಂದ ಬರ್ತಾರೆ ರಂಜನೆಗೋಸ್ಕರ, ರಂಜನೆ ಮನೆ ರಂಜನೆಗೋಸ್ಕರ ಮನೆ ಮುಂದೆ. ಈಗ ನೋಡಿದವರು, ಏನಪ್ಪ ಜೂಜ್ ಕೋಳಿ ಸಾಕಿದೀಯಾ, ಚೆನ್ನಾಗಿದೆ, ಎಷ್ಟು ಹೇಳು ಅಂತಂದ್ರೆ ರೇಟು. ಈಗ ಒಂದ್ ಜೊತೆ ಒಂದ್ ಹಸು ತಗೋಬಹುದು, ಅಷ್ಟು ಒಂದ್ ಜೊತೆ ಕೋಳಿ ಇರ್ತದೆ, ಮುಂಜಾಗಳಿಗಿರ್ತದೆ. ಹೆಂಗೆ ಅದನ್ನ ಬೇರೆ ತರ ಸಾಕ್ತೀರಾ, ಹೆಂಗ್ ಸಾಕ್ಬೋದು ಸರ್? ಬೇರೆ ತರ ಏನಿಲ್ಲ, ಅದೇನಪ್ಪ ಅಂದ್ರೆ ಜೂಜ್ ಕೋಳಿ ಅಂತಂದ್ರೆ ಅದನ್ನ ಏನು ಯಾವ ತರ ನಾವು ಅದನ್ನ ನಿರ್ವಹಣೆ ಮಾಡ್ಬೇಕು ಅಂದ್ರೆ, ಬೆಳಿಗ್ಗೆನೆ ಅದನ್ನ ಸ್ನಾನಕ್ಕೆ ರೆಡಿ ಮಾಡಿರ್ಬೇಕು, ಏನಪ್ಪ ಒಂದ್ ದಿನ ಮುಳುಗಿ ಹೆಜ್ಜಬೇಕು. ಅದು ಹೆಜ್ಜಿದಾಗ ಏನ್ ಮಾಡ್ಬೇಕು, ಅದು 10-15 ಸೆಕೆಂಡ್ ಒಳಗಡೆ ಇದ್ದಾಗ ಅದು ಉಸಿರು ಕಟ್ಟಬಾರ್ದು, ಶಕ್ತಿಯಾಗಿ ನಿಂತ್ಕೋಬೇಕು. ಶಕ್ತಿಯಾಗಿ ನಿಂತ್ಕೊಂಡಾಗ ಅದು ಫೈಟರ್ ಕೋಳಿಗೆ ಒಂದು ಶ್ರೇಷ್ಠ ಅಂತ ಕರಿಬಹುದು. ಇದೆಲ್ಲ ಎಲ್ಲಿ ಕಲ್ತ್ರಿ ನೀವು? ಸರ್ ಅಕ್ಕಪಕ್ಕದ ಗ್ರಾಮದಲ್ಲೇ ಕಲ್ತ ನಾನು, ಬೇರೆ ಕಡೆ ಎಲ್ಲೂ ಹೋಗ್ಲಿಲ್ಲ. ಯಾಕಂತಂದ್ರೆ ನನಗೆ ಜೂಜು ಇವೆಲ್ಲ ನನಗೆ ಹುಚ್ಚು ಏನಿಲ್ಲ, ಸಾಕ್ಬೇಕು ಒಂದು ಮನೋರಂಜನೆಗೋಸ್ಕರ ಸಾಕ್ಬೇಕು ಅಂತ, ಈ ಕೃಷಿ ಜೊತೆಲಿ ಅದನ್ನ ಒಂದು ಮಾಡೋಣ ಅಂದ್ಬಿಟ್ಟು ಮನೋರಂಜನೆ. ಈಗ ಆ ಥರದ ಫೈಟರ್ ಕೋಳಿಗಳು ಎಷ್ಟಿವೆ ನಿಮ್ಮನೆಯಲ್ಲಿ? ಸರ್ ನನ್ನಲ್ಲಿ 49 ಇದೆ. ಹುಡ್ಕೊಂಬತ್ತಾರ ಜನ ಫೈಟರ್ ಕೋಳಿ ಸರ್? ಅಂದ್ರೆ ಹುಡ್ಕೊಂಬತ್ತಾರೆ ಅಂದ್ರೆ ನಾವು ಜಾಸ್ತಿ ಕೊಡಕ್ ಹೋಗಲ್ಲ. ಏನಂತಂದ್ರೆ ಇವತ್ತೆಲ್ಲ ಒಂದ್ ಜೊತೆ ಕೊಟ್ಟಿದೀವಿ 9,500, ಅಷ್ಟು ಬಿಟ್ರೆ ಇನ್ನು ಬೇರೆ ನಾವು ಯಾರು ಕೊಟ್ಟಿಲ್ಲ, ಮನೆಯಲ್ಲೇ ಮನೋರಂಜನೆಗೋಸ್ಕರ ಸಾಕ್ತಿವಿ. ತಳಿನೇ ಬೇರೆನಾ, ಎಲ್ಲಿಂದ ತಂದ್ರಿ ಅದ್ನ ಸರ್? ತಳಿ ಅದು ನಾವು ತಮಿಳ್ನಾಡಿಂದ, ಅದು ಬೇರೆ ಹೊರಗಡೆ ನಮ್ಮ ಹುಡುಗರು ತಮಿಳ್ನಾಡು ಮಲ್ಲಾಳಿ ಅನ್ಬಿಟ್ಟೈತೆ ಪಕ್ಕದಲ್ಲಿ, ಅವರು ತಮಿಳ್ನಾಡಿನ ತರ್ಸಿರೋದ್ರಿಂದ ನಾನು ಅವ್ರ ಹತ್ರ ಸೇಲ್ ಮಾಡಿ ಇವಾಗ ಮನೋರಂಜನೆಗೋಸ್ಕರ ಸಾಕಿದ್ದೀನಿ. ನೀವು ಅದಕ್ಕೆ ಟ್ರೈನಿಂಗ್ ಕೊಡ್ತೀರಾ ಸರ್? ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಏನು ಅಂತಂದ್ರೆ ಇದೇ ಸರ್ ಇಷ್ಟೇ, ಟ್ರೈನಿಂಗ್ ಏನಿಲ್ಲ. ಮಾಮೂಲಿ ಏನು ಮೇವು ತಿನ್ನುತ್ತೆ ಅದೇ ಮೇವು, ಹೊರಗಡೆ ಎಲ್ಲ ಆಟ ಆಡ್ಕೊಂಡು ಮೇಯ್ತವೆ, ಏನು ತೊಂದರೆ ಇಲ್ಲ. ಅದೇ ಇಷ್ಟೇ. ಅದಕ್ಕೆ ಏನಿದು ಅಂತಂದ್ರೆ ನೀರಲ್ಲಿ ಸ್ವಲ್ಪ ಉಂಜಗಳಿಗೆ ನಾವು ಗಟ್ಟಿ ಮುಟ್ಟಾಗಿ ತರಬೇಕು ಅಂದ್ರೆ ಬೆಳಿಗ್ಗೆ ಎದ್ದು ತಣ್ಣೀರು ಕೋಲ್ಡ್ ಇರಬೇಕು. ಅದೊಂಥರ ಕಸರತ್ ಮಾಡಿಸ್ತೀರಿ ನೀವು? ಕಸರತ್ ಮಾಡಿಸ್ತೀವಿ. ನಾವೇ ಈಗ ಮನೋರಂಜನೆ ಏನಪ್ಪಾ ಅಂದ್ರೆ ಮನೆ ಹತ್ರ ಎರಡನ್ನು ಹಿಡಿದು ಬಿಟ್ಟು ನೋಡೋದು, ಇದೇ ಒಂದು ಮನೋರಂಜನೆ. ಇದು ಗೆಲ್ಲತ್ತೆ ಅಂತ ಮುಂಚೆನೆ ಗೊತ್ತಾಗುತ್ತೆ ನಿಮಗೆ ಸರ್? ಅದು ಗೊತ್ತಾಗುತ್ತೆ ಅನ್ನೋದು ಕನ್ಫರ್ಮ್ ಗೊತ್ತಿರಲ್ಲ. ಈಗ ಯಾವ್ದಕ್ಕೆ ಈಗ ಶಕ್ತಿ, ಈಗ ನನಗೆ 29 ವರ್ಷ, ನನ್ನಂತ ಇನ್ನೊಬ್ಬ 29 ವರ್ಷ, ಅವ್ನು ಹೊಡಿತಾನೆ ನಾನು ಹೊಡಿತಾನೆ ಅನ್ನೋದು ಗೊತ್ತಿರಲ್ಲ. ಅದೇ ರೀತಿ ಗೊತ್ತಿರಲ್ಲ, ಒಂದು ವಿಶ್ವಾಸ ಇರುತ್ತೆ ಅಷ್ಟೇ, ಇದು ಗೆಲ್ಬೋದು ಅಂತ. ದಪ್ಪ ಇದ್ದವ್ರ ಕೈ ಸದ್ಯಕ್ಕೆ ಕೋಳಿ ದಪ್ಪ ಇದ್ರೇನೆ ಆಗಲ್ಲ, ಸಣ್ಣಕ್ಕಿರೋದು ಓಡೋಗ್ತಾನೆ ಅಂತ. ಅಲ್ಲ, ಫೈಟರ್ ಕೋಳಿ ಅಂದ್ರೆ ಅದಕ್ಕೆ ಸ್ವಲ್ಪ ನೀವು ಸಾಕುವಾಗ್ಲೂ ಬೇರೆ ತರ ಸಾಕ್ತೀರಾ ಹೇಗೆ ಅಂತ? ಸರ್ ಬೇರೆ ತರ ಏನಿಲ್ಲ, ಮಾಮೂಲಿ ಏನ್ ಮೇಕೆ ಮೇಯ್ದು ಮುಸ್ಕು ಜೋಳ ಮತ್ತೆ ಗೋಧಿ ರಾಗಿ ಅಕ್ಕಿ ಈ ಟೈಪ್ ಅಲ್ಲೇ ಹಾಕೋದು ನಾವು, ಏನ್ ಬೇರೆ ತರ ವಿಶೇಷವಾಗಿ ಏನ್ ಸಾಕೋದಿಲ್ಲ. ಆ ತರ ಕೋಳಿಗಳನ್ನು ಒಟ್ಟಲ್ಲಿ ಸಾಕ್ತಾ ಇದ್ದೀರಿ. ಈಗ ಚಂದ್ರು, ನಿಮಗೆ ಆದಾಯದ ಮುಖ್ಯ ಮೂಲ ಯಾವುದು, ಕಾಸು ಯಾವ್ದ್ರಲ್ಲಿ ಜಾಸ್ತಿ ನೋಡ್ತೀರಿ ನೀವು? ಸರ್ ನಾನು ಎಲ್ಲ ಬೆಳೆಯಲ್ಲಿ ಅಂತಂದ್ರೆ ಸದ್ಯಕ್ಕೆ ಹೆಚ್ಚಾಗಿ ನನಗೆ ಮುಸ್ಕಿನ ಜೋಳ ಸರ್, ಮುಸ್ಕಿನ ಜೋಳ. ವರ್ಷದಲ್ಲಿ ಎರಡು ಬೆಳೆ ಬೆಳಿತೀನಿ, ಒಳ್ಳೆ ಆದಾಯ ಇದೆ. ಎಲ್ಲಿ ಮಾರಾಟ ಮಾಡ್ತೀನಿ ಸರ್? ನಾನು ಮೈಸೂರು APMC. ಈಗ APMC ಲೂ ಸ್ವಲ್ಪ ದಲ್ಲಾಳಿ ಕಾಟಗಳು ಜಾಸ್ತಿ ಆಗಿದೆ. ಯಾಕಂತಂದ್ರೆ ಈಗ ಮೊನ್ನೆ ಬಂದು ಹೋಗ್ಬೇಕಾದ್ರೆ 50 ಕೆಜಿಗೆ 1 ಕೆಜಿ ಕಳೀತಾ ಇದ್ರು, ಇವಾಗ 50 ಕೆಜಿಗೆ 2 ಕೆಜಿ ತೆಗಿತಾ ಇದ್ದಾರೆ. ಅದರಿಂದ ನಾವು ಏನಪ್ಪ ಅಂದ್ರೆ ರೈತನಿಗೆ ಅಲ್ಲಿಂದ ಬಂದು ಇಲ್ಲಿ ಮಾರಾಟ, ಈಗ ನಾವು ಮಾರಾಟ ಮಾಡ್ತೀವಿ, ನಮ್ಮ ಹತ್ರ ಸ್ವಂತ ಓನ್ ಟ್ರ್ಯಾಕ್ಟರ್ಸ್ ಐತೆ, ಕೃಷಿ ಯಂತ್ರೋಪಕರಣಗಳಲ್ಲ, ನಾವೇ ತಕೊಂಡ್ಬಂದು ಹಾಕ್ಬಿಟ್ಟು ಹೋಗ್ತೀವಿ. ಬೇರೆ ರೈತರುಗಳು ಸ್ವಲ್ಪ ಕಷ್ಟ. ಆದ್ರೆ ಇಳುವರಿ ಅಂತೂ ಚೆನ್ನಾಗಿ ಬರ್ತಾ ಇದೆ. ಮಾರುಕಟ್ಟೆ ಬಗ್ಗೆ ಸ್ವಲ್ಪ ನಿಮಗೆ? ಸ್ವಲ್ಪ ನಮಗೆ ಕಷ್ಟ, ಯಾಕಂತಂದ್ರೆ ಈಗ 52 ಕ್ವಿಂಟಲ್ ಬೆಳೆದಿದೆ ಅಂತ ಹೇಳಿದ್ನಲ್ಲ ಸರ್, 205 ಎಕರೆಗೆ 258 ಕ್ವಿಂಟಲ್ ಬೆಳೆದಿದೆ, 1950 ರೂಪಾಯಿ ಫ್ಲಾಟ್ ಅಲ್ಲಿ ಕೊಟ್ಟಿದ್ದೆ. ಆ ತರ ನಮಗೆ 1500 ಮೇಲಿರ್ಬೇಕು ಸರ್, ಯಾವುದೇ ಒಂದು ಬೇರೆ ನಾವು ಮೇಜು ಬೆಳಿತೀವಿ ಅಂದ್ರೆ 1500 ಮೇಲಿದ್ರೆ ಏನು ತೊಂದರೆ ಇಲ್ಲ, ರೈತನಿಗೂ ಲಾಭ ಇದೆ, ಆಮೇಲೆ ರೈತನಿಗೂ ಖುಷಿ. ಈ 700 800 ಈ ಟೈಪ್ ಅಂದ್ರೆ ರೈತ ಸ್ವಲ್ಪ. ಮುಸ್ಕಿನ ಜೋಳದಲ್ಲೂ ಬೇರೆ ಬೇರೆ ತಳಿಗಳು ಬಂದಿವೆ, ಪಾಪ್ಕಾರ್ನ್ಗೆ ಮಾಡುವಂಥದ್ದು, ಜೊತೆಗೆ ಹಸಿ ತರಕಾರಿಯಾಗಿ ಸಲಾಡ್ನಲ್ಲಿ ಬಳಕೆ ಮಾಡುವಂಥದ್ದು, ಇವುಗಳು ಎಲ್ಲ ಬಂದಿವೆ. ಆ ಥರದ್ದು ಪ್ರಯತ್ನ ಮಾಡಿದ್ದೀರ? ಪ್ರಯತ್ನ ಏನು ಆ ಥರ ಮಾಡಿಲ್ಲ ನಾನು. ಮೇಜ್ ಅಂತಂದ್ರೆ ಮುಸ್ಕಿನ ಜೋಳ ಬೆಳಿತೀನಿ, ಅಲ್ಲಿನ ಜೋಳ ಅದೆಲ್ಲ ಒಣಗಿಸಿ ಮಾಮೂಲಿ ನೀವು ಕೊಡುವಂಥದ್ದೇ ಬೇಬಿ ಕಾರ್ನ್ ಮಾಡೋ ಆ ತಳಿಗಳೆಲ್ಲ ನೀವು ಪ್ರಯತ್ನ ಪಟ್ಟಿಲ್ಲ? ಪಟ್ಟಿಲ್ಲ. ನೀರಾವರಿ ವ್ಯವಸ್ಥೆ ಹೆಂಗೆ ಸರ್? ನೀರಾವರಿ ಅಂದ್ರೆ ನಮಗೆ ಪಂಪ್ ಸೆಟ್. ತೆಂಗಿನ ಮರಗಳಿಗೆ ಎಲ್ಲ ಡ್ರಿಪ್ ಸಿಸ್ಟಮ್ ಮಾಡಿದ್ದೀವಿ. ತೆಂಗಿನ ಮರಗಳಿಗೆಲ್ಲ ಡ್ರಿಪ್ ಸಿಸ್ಟಮ್, ನಾವು ಯಾವಾಗ ಆನ್ ಮಾಡ್ತೀವಿ ನಾವಾಗೆ ಒಂದು ಗೇಟ್ ಇದು ಮಾಡಿದ್ರೆ ಅಲ್ಲಿ ಹೋಗಿ ನೀರು ಇದಿರಬೇಕು, ಆ ರೀತಿ ಎಲ್ಲ ಡ್ರಿಪ್ ಸಿಸ್ಟಮ್ ಮಾಡಿದ್ದೀವಿ ತೆಂಗಿಗೆ. ಶುಂಠಿ ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ ಸರ್? ನಾವು ಶುಂಠಿ ಇವಾಗ ಸದ್ಯಕ್ಕೆ 2 ಎಕರೆಲಿ ಮಾಡಿದ್ದೀವಿ. 2 ಎಕರೆಲಿ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಅಂದರೆ ನಮ್ಮ ಈಗ ನಾವು ಬೆಳೆದಿರುವಂಥ ಶುಂಠಿಗೆ ಸದ್ಯಕ್ಕೆ ಲಾಭದಾಯಕದಲ್ಲಿ ನಾವಿಲ್ಲ ಸರ್, ಖರ್ಚುನು ಸದ್ಯಕ್ಕೆ ಖರ್ಚು ಮಾಡಿರೋದನ್ನು ತೆಗಿಯೋಕ್ಕಾಗಲ್ಲ, ಅಷ್ಟಾಗುತ್ತೆ. 60 ಕೆಜಿ ಚೀಲಕ್ಕೆ 600 ರೂಪಾಯಿ ರೇಟ್ ಇದೆ. ಬೆಳೆ ಚೆನ್ನಾಗಿ ಬಂದಿದೆ ಸರ್, ತುಂಬಾ ಬೆಳೆ ತುಂಬಾ ಚೆನ್ನಾಗಿದೆ. ಬೆಳೆ ತುಂಬಾ ಚೆನ್ನಾಗಿದೆ. ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ ನಿಮಗೆ ಸರ್? ನನಗೆ ಹೆಚ್ಚು ಆಸಕ್ತಿ ಅಂದ್ರೆ ಕೃಷಿಲಿ ಇನ್ನು ತುಂಬಾ ಬೆಳಿಬೇಕು. ಆಮೇಲೆ ಬೆಳಿಬೇಕು ಅಂತಂದ್ರೆ ನಮ್ಗೆ ಏನಪ್ಪ ಅಂತಂದ್ರೆ ಎಲ್ಲ ವಿಜ್ಞಾನಿಗಳು ನಮ್ಮನ್ನ ಪ್ರೋತ್ಸಾಹಿಸ್ಬೇಕು, ರೈತರುಗಳು ಈ ತರ ಬೆಳೆಯವ್ರಿಗೆ ರೈತರುಗಳಿಗೆ ಹೆಚ್ಚು ಹೆಚ್ಚಿನಾಗಿ ಒತ್ತು ಕೊಡ್ಬೇಕು. ಸದ್ಯಕ್ಕೆ ಇವತ್ತು ಹೇಳ್ತಾರೆ ರೈತ ಮತ್ತು ಯೋಧ, ದೇಶದ ಬೆನ್ನೆಲುಬು ಅಂತ. ಆ ರೀತಿ ನಮಗೂ ಬೆನ್ನೆಲುಬಾಗಿ ಒಂದು ಸ್ವಲ್ಪ ರೈತನಿಗೂ ನಿಂತ್ಕೊಂಡ್ರೆ ಸ್ವಲ್ಪ ಪ್ರಾಯೋಗಿಕವಾಗಿ ನಾವು ಮುಂದೆ ಬರ್ಬೋದು ಅಂತ ಒಂದು ಇಷ್ಟ ಅಷ್ಟೆ. ಈ ಕಬ್ಬಿನ ಬೆಳೆಯಲ್ಲಿ 6 ಅಡಿ ಅಂತರ ಸಾಲು ಅಂತ ನೀವು ಹೇಳಿದ್ರಿ, ಅಂತರ ಬೆಳೆಯಾಗಿ ಏನಾದರೂ ಬೇರೆ ಬೆಳೆಗಳನ್ನ ಹಾಕಿದ್ರ ಸರ್? ಮುಸ್ಕಿನ ಜೋಳ ಹಾಕಿದ್ದೀವಿ. ಮುಸ್ಕಿನ ಜೋಳ ಹಾಕಿದ್ದೆ. ಅದರಲ್ಲೂ ಮುಸ್ಕಿನ ಜೋಳ ಅಂತಂದ್ರೆ 1 ಎಕರೆಯಲ್ಲಿ, ಇದು ಒಳಗಡೆ 1 ಎಕರೆಯಲ್ಲಿ ನಾನು 6 ಅಡಿ ಸಾಲು ಮಾಡಿದ್ದೀನಿ ಅಂದ್ರೆ ನಮಗೆ 25-25 ಕ್ವಿಂಟಲ್ ಬರ್ತದೆ ಸರ್ ಮುಸ್ಕಿನ ಜೋಳಕ್ಕೆ. ಯಾಕಂತಂದ್ರೆ ಎಕರೆನೇ ಬರಲ್ಲ, ಈಗ 6 ಅಡಿ ಸಾಲು ಇರೋದ್ರಿಂದ ಒಳಗಡೆ ನಾವು ಮಧ್ಯದಲ್ಲಿ ಮಾಡಿರೋದ್ರಿಂದ ನಮಗೆ 1 ಎಕರೆನಲ್ಲಿ ಜಾಗ ಸಿಗಲ್ಲ. ಈಗ ಮಧ್ಯದಲ್ಲಿ 1 ಸಾಲು ಸಿಗುತ್ತೆ. ಈಗ 6 ಅಡಿ ಸಾಲು ಮಾಡಿರ್ತೀವಿ ಅಂದ್ರೆ ಮಧ್ಯ 1 ಅಡಿ ಸಾಲು ಆ ಕಡೆ ಈ ಕಡೆ ಕುಂಟೆ ಹೋಗ್ಬೇಕು ಮಧ್ಯದಲ್ಲಿ. ಈ ರೀತಿ ಅಷ್ಟಿದ್ದು ಅಲ್ಲೂ ಒಟ್ಟಿನಲ್ಲಿ ನಿಮಗೆ ಅಂತರ ಬೆಳೆಯಾಗೂ ಮುಸ್ಕಿನ ಜೋಳ, ಅಂತರ ಬೆಳೆಯಾಗೂ ಮುಸ್ಕಿನ ಜೋಳನ ಬೆಳೆ. ಮುಸ್ಕಿನ ಜೋಳ ಅಂದ್ರೆ ಒಂಥರ ಪ್ರೀತಿ. ಅದು ಪ್ರೀತಿ ಅಂದ್ರೆ ನನಗೆ ಮುಸ್ಕಿನ ಜೋಳ, ಯಾರು ನನ್ನ ಟಾಪ್ ಮಾಡಕ್ಕೆ ಆಗಿಲ್ಲ ಒಟ್ಟಿನಲ್ಲಿ ಸರ್. ಈಗ ಮುಸ್ಕಿನ ಜೋಳ ಹೇಳ್ಕೋಬೇಕು ಅಂತಂದ್ರೆ ನಮ್ಮ ಎಲ್ಲಾ ವಿಜ್ಞಾನಿಗಳು ಬಂದು ನನಗೆ ಪ್ರೋತ್ಸಾಹಿಸಿದ್ದಾರೆ. ಆಮೇಲೆ ಪ್ರಗತಿಪರ ಯುವ ರೈತ ಪ್ರಶಸ್ತಿನೇ ಸಿಕ್ತು ನಮ್ಮ ಕೋಟೆ ತಾಲೂಕಲ್ಲಿ. ಚೆನ್ನಾಗಿ ಪ್ರೋತ್ಸಾಹ ಅಂದ್ರೆ ಬೆಳೀಲಿ ರೈತರುಗಳು, ಹೆಚ್ಚಿನ ಆಸಕ್ತಿ ಒಂದು ಬೆಳಿಬೇಕು ಅನ್ನೋದು ನನ್ಗಿಂತ ಅವರು ಇನ್ನೊಬ್ರು ಬೆಳಿಲಿ ಅಂತ ಆಸಕ್ತಿ ಇದೆ. ಅಂದ್ರೆ ಅಷ್ಟೊಂದು ಇಳುವರಿ ಕೊಡೋಕ್ಕಾಗಿಲ್ಲ. ಈಗ ಚಂದ್ರಕುಮಾರ್, ಈಗ ಒಂದ್ಸಲ ಸಾಧನೆ ಮಾಡೋದೇ ಕಷ್ಟ, ಸಾಧನೆ ಮಾಡಿದ್ಮೇಲೆ ಅದನ್ನ ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ ಅಲ್ವಾ? ಪ್ರಯತ್ನಗಳು ಆಗ್ತಾ ಮಾಡ್ತಾನೆ ಹೋಗ್ಬೇಕಾಗತ್ತೆ. ನಾವು ಈಗೇನೊಂದು ದಾಖಲೆ ನಿಮ್ಮ ಹೆಸರಲ್ಲಿದೆ, ಅದನ್ನ ಮುಂದಿನ ವರ್ಷಕ್ಕೆ ಇನ್ನೂ ಉತ್ತಮ ಪಡಿಸಬೇಕು ಅನ್ನೋ ಒಂದು ಅಭಿಲಾಷೆ ಇರುತ್ತೆ. ಹೇಳಿ, ಈ ರೀತಿ ಒಂದು ನಿರಂತರವಾಗಿ ನಾವು ಒಳ್ಳೆಯ ಇಳುವರಿಯನ್ನು ಪಡಿಬೇಕಾದ್ರೆ ಯಾವ ಥರ ಚಿಂತನೆಗಳು ಬೇಕು? ಮಣ್ಣಿನ ಆರೋಗ್ಯದ ಬಗ್ಗೆ, ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ, ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಏನೆಲ್ಲ ಚಿಂತನೆಗಳು ನಿಮಗಿದೆ? ಸರ್, ಚಿಂತನೆ ಅಂತಂದ್ರೆ ಏನಿಲ್ಲ, ಈಗ ಒಂದು ಎಕರೆಯಲ್ಲಿ ಬೇರೊಬ್ಬ ರೈತ ಏನ್ ಮಾಡ್ತಾನೆ, ಇವತ್ತು ನಾ ಬೆಳಿಬೇಕು ಅಂತಂದ್ರೆ ಕಷ್ಟ ಏನ್ ಪಡೋವಂಥದ್ದು ಏನಿಲ್ಲ ಸರ್. ರೈತ ಇವತ್ತು ಈಸಿಯಾಗಿ ಮಾಡ್ಬೋದು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಹಿಂಗೆ 12 ಜನ ವಿಜ್ಞಾನಿಗಳು ಬಂದಿರ ಸರ್ ಜಮೀನ್ಗೆ, ನಾನು ಏನಪ್ಪ ಹೇಳಕ್ ಹೋದೆ ಅಂತಂದ್ರೆ, ಬಂದ್ರಪ್ಪ ಇಲ್ಲಿ ಎಲ್ಲರೂ ನಮ್ಮ ವಿಜ್ಞಾನಿಗಳು ಬಂದ್ರೆ ಒಂದು ಪಾಠದ ರೀತಿ, ಅದು ಪಾಠದ ರೀತಿ ನಮ್ಗೆ ಹೇಳ್ಕೊಡ್ತಾರೆ ನಮ್ಮ ಭೂಮಿ ಬಗ್ಗೆ, ಮಣ್ಣು ಪರೀಕ್ಷೆ, ನೀರ್ ಪರೀಕ್ಷೆ, ಇದ್ರ ಬಗ್ಗೆ ಎಲ್ಲ ತಿಳಿದು ನಿಮ್ಗೆ ಜ್ಞಾನ ಕೊಡ್ತಾರೆ ಅಂತಂದ್ರೆ, ನಮ್ಗೆ ಅದು ರೈತರಿಗೆ ಒಂದ್ ಸ್ವಲ್ಪ ಅನುಕೂಲ. ಇದು ಗೊತ್ತಿಲ್ಲ ಸರ್ ಅವ್ರಿಗೆ, ಬೇರೆ ರೀತಿ ಏನೋ ಇವನ್ಗೆ ಕೊಡಕ್ ಬಂದವ್ರೆ ನಾವ್ಯಾಕೆ ಅಲ್ಲಿ ಹೋಗಿ ಕೂತ್ಕೋಬೇಕು, ಏನೋ ಇವನ್ಗೆ ಇನ್ಕಮ್ ಬರ್ಬೋದು, ಅದ್ರಲ್ಲಿ ನಮ್ಗೇನ್ ಇನ್ಕಮ್ ಬರುತ್ತೆ, ಓದಿ ತಿನ್ಕೊಂಡ್ ಬರ್ಬೋದು. ಈ ತರ ರೈತರುಗಳು ಇವಾಗ ಯೋಚನೆ ಮಾಡೋದ್ರಲ್ಲಿ ಇರ್ತಾರೆ ರೈತರುಗಳು, ಆತರ ಯೋಚನೆ ಬಿಟ್ಬಿಡ್ಬೇಕು ಸರ್. ಇವಾಗ ಯಾರೇ ವಿಜ್ಞಾನಿ ಬರ್ಲಿ, ಅಲ್ಲಿ ಅವ್ರು ಬಂದಿರ್ತಾರೆ ಅಂದಮೇಲೆ ಅಲ್ಲಿ ಹೋಗಿ ನಾವು ಸ್ವಲ್ಪ ತಿಳ್ಕೊಳ್ಳೋಂತ ಒಂದು ಶಕ್ತಿ ಇರ್ಬೇಕು, ಜ್ಞಾನ ಇರ್ಬೇಕು ರೈತರಿಗೆ ಇವತ್ತು. ಹಂಗಾಗಿ ಸರ್, ಈಗ ಏನು ಅಂತಂದ್ರೆ, ಒಂದು ಎಕರೆ ನಾವು ಬೆಳೆದು ಅದು ಅದ ಮಾಡ್ಬೇಕು ಅಂತಂದ್ರೆ, ಏನಪ್ಪ ಮುಂದಿನ ನಾವು ಬೆಳೆಗೂ ನಾವು ಹೆಚ್ಚಾಗಿ ಇಳುವರಿ ಪಡಿಬೇಕು ಅಂತಂದ್ರೆ, ಅದನ್ನ ಮಣ್ಣಿನ ಪರೀಕ್ಷೆ ಅಂತಂದ್ರೆ ಏನು ವರ್ಷ ವರ್ಷ ಮಾಡಿಸ್ಬೇಡಿ ಅಂತ ಏನು ಹೇಳಲ್ಲ ಸರ್. 2 ವರ್ಷದಿಂದ 3 ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಇರ್ಬೇಕು. ಅದರಲ್ಲಿ ಸತ್ವ ಏನಿರ್ತದೆ ಅಂತಂದ್ರೆ, ಈಗ ಗೊಬ್ಬರದ ಅಂಶ ಯಾವುದು ಕಡಿಮೆ ಆಗಿರ್ತದೆ ಅನ್ನೋದ್ರಲ್ಲಿ ಅದೇ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಯಾವ ಅಂಶ ಜಾಸ್ತಿ ಇರ್ತದೆ ಅದು ಬೇಕಾಗಿಲ್ಲ, ಯಾವ್ದು ಕಡಿಮೆ ಆಗಿರ್ತದೆ ಅದನ್ನ ಹಾಕಿ ಅಂತ ಹೇಳ್ತಾರೆ ಮಣ್ಣು ಪರೀಕ್ಷೆಯಲ್ಲಿ. ಮತ್ತೆ ನೀರು ಪರೀಕ್ಷೆನೂ ಇರಬೇಕು ಜಮೀನಲ್ಲಿ, ನೀರು ಈಗ ನಾವು ಪಂಪ್ ಸೆಟ್ ಇದ್ರೆ ನೀರು ಪರೀಕ್ಷೆನೂ ಇರಬೇಕು. ಅದರ ಅಂತವಾಗಿ ಈಗ ಮಣ್ಣು ಏನಪ್ಪ ಅಂತಂದ್ರೆ ಅದು ಫಲವತ್ತತೆ ಇರಬೇಕು. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸರ್, ಈಗ ಮುಸ್ಕುನ್ ಜೋಳನ ಬೆಳೆದ್ಬಿಟ್ಟು ಎರಡನೇ ಬೆಳೆ ಬೆಳಿಬೇಕು ಅಂತಂದ್ರೆ ಕಟಾವ್ ಮಾಡ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ. ಆ ಬೆಂಕಿ ಹಚ್ಚೋದ್ರಿಂದ ಆಗ ಅನ್ನೋತ ಬೇಕಾದಷ್ಟಿದೆ. ಬೆಂಕಿನ ಯಾವ್ದೇ ಕಾರಣಕ್ಕೂ ಬೆಂಕಿ ಹಾಕ್ಬಾರ್ದು ಜಮೀನಿಗೆ, ಅದು ಕೊಳೆಯಲ್ಲಿ ಬಿಟ್ಟು ಬಿಡ್ಬೇಕು. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಸರ್, ಈಗ ಮೊದಲನೇ ಕಟಾವ್ ಈಗ ನಾವು ಬಂತು, ಮೊದಲನೇ ಕಟಾವ್ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಜಮೀನಲ್ಲೇ ಬಿಡ್ಬೇಕು, ಇಲ್ಲ ಹಸುಗಳಿಗೆ ಸ್ಕೈಲೇಜ್ ಆಯ್ತದ ಕಟ್ ಮಾಡಿ ಸ್ಕೈಲೇಜ್ಗೆ ಹಾಕಬಹುದು, ಅದು ಉಪಯೋಗ ಆಗುತ್ತೆ. ಆತರ ಈಗ ನಾವು ಇದ್ ಮಾಡಿ ಈಗ ಎರಡನೇ ಬೆಳೆಗೆ ಅದ ಮಾಡ್ಬಿಟ್ಟಿದೀವಿ. ಈಗ ಎರಡನೇ ಬೆಳೆ ಆದ್ಮೇಲೆ ಅದನ್ನ ಸೆಣಬು ಹಾಕಿ ಹಸಿರೆಲ್ಲ ಗೊಬ್ಬರ ಮಾಡಿ ಅದನ್ನ ಡಿಸ್ಕ್ ಹೊಡೆದು ಒಳಗಡೆ ಅದನ್ನ ಕಾಯೋದು ಬಿಟ್ಬಿಡ್ಬೇಕು ಬೇಸಿಗೆಯಲ್ಲಿ. ಆ ತರ ಬಿಟ್ರೆ ಮುಂದೆ ಇದಕ್ಕಿಂತ ಒಂದು 1/2 ಪಟ್ಟು ಬೆಳಿತೀನಿ ಅನ್ನೋದು ನಮ್ಮಲ್ಲಿ ಜ್ಞಾನ ಇರ್ತದೆ. ಮಣ್ಣಿನಲ್ಲಿ ಫಲವತ್ತತೆಯನ್ನ ನಾವು ಉಳಿಸಕ್ಕೆ ಏನ್ ಬೇಕೋ ಅದೆಲ್ಲ ಮಾಡ್ಬೇಕು. ಇನ್ನು ಕಬ್ಬಿಗೆ ಯಾವ ರೀತಿ ಮಾರುಕಟ್ಟೆ ವ್ಯವಸ್ಥೆ, ಎಲ್ಲಿ ಶುಗರ್ ಫ್ಯಾಕ್ಟ್ರಿಗೆ ಹಾಕ್ತೀರಾ ಹಿಂಗೆ ಸರ್? ಶುಗರ್ ಫ್ಯಾಕ್ಟ್ರಿಗೆನೆ. ಈಗ ನಾವು ಬೆಳೆಯುವಂಥ ಬೆಳೆನ ಈಗ ಕಬ್ಬು, ಈಗ ನಂಜನಗೂಡು ಶುಗರ್ ಲಿಮಿಟೆಡ್ ಅವರು ಆಲ್ಗಂಚಿ ಆಫೀಸ್ ಉಮರ್ಗಳಿಲ್ಲ ಐತೆ, ಅಲ್ಲಿಂದ ಬಂದು ನೇರ ಅವರೇ ತಗೊಂಡು ಹೋಗುವಂಥದ್ದು. ಆಳುಗಳ ವ್ಯವಸ್ಥೆ ನಾವು ಮಾಡ್ಕೊಬೇಕು, ಅವರೇ ಹೇಳ್ತಾರೆ ಆಳುಗಳಿಗೂ, ಅವರ ವ್ಯವಸ್ಥೆ ಮಾಡಿಕೊಡ್ತಾರೆ, ನಾವು ಆಲ್ಗಂಚಿಗೆ ಹಾಕ್ಬಿಡ್ತೀವಿ ಅಂತ. ಇನ್ನು ಇವತ್ತಿನ ದಿನದಲ್ಲಿ ಕೃಷಿ ಯಶಸ್ವಿಯಾಗಬೇಕಾದ್ರೆ ಕುಟುಂಬದ ಎಲ್ಲರ ಪ್ರಯತ್ನ ಶ್ರಮ ಬೇಕು ಅನಿಸುತ್ತೆ. ನಿಮಗೆ ಯಾವ ಥರ ಒಂದು ಪರಿಸ್ಥಿತಿ ಇದೆ ಸರ್? ಈಗ ನಾನು ಅಂತಂದರೆ, ನನ್ನ ತಮ್ಮ ಸುರೇಶ್ ಅಂತ, ಅವನು ಡಿಪ್ಲೊಮೋ ಇಂಜಿನಿಯರಿಂಗ್ ಮಾಡಿದ್ದಾನೆ, ಅವನು ಮನೇಲೆ ಆರಂಭದಲ್ಲೇ ಈಗ ಟ್ರ್ಯಾಕ್ಟರ್ ಐತೆ ಎಲ್ಲ ನೋಡ್ಕೊಂಡು ಜಮೀನು ಹಸುಗಳೆಲ್ಲ ನೋಡ್ಕೊಂಡು ಮನೇಲೆ ಇರ್ತಾನೆ. ನಾವಿಬ್ರು ಬಿಟ್ರೆ ಸರ್ ಯಾವುದೇ ಆಳನ್ನ ನಾವು ಬಳಸಲ್ಲ. ಈಗ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಆಳುಗಳು ಕರ್ಕೊಳ್ಳೋದು ಮಾಡೋದು, ಅದರಿಂದ ಆಮೇಲೆ ಕಳೆನಾಶಕ ಸೇವಿ ಅದು ಏನೇ ಒಂದಕ್ಕೂ ಆಳುಗಳನ್ನ ಕರ್ಕೊತಾರೆ. ನಾವು ಈ ಥರ ಬಂದಿರ್ಬೋದು, ನಾವು ಕೆಲಸನ ಜಮೀನಲ್ಲಿ ನಾವಿಬ್ರೆ ಸರ್ ಮಾಡೋದು. ನನ್ನ ತಮ್ಮ ನಾನಿಬ್ರು, ಒಂದು ತೃಪ್ತಿ ನಿಮಗಿದೆ. ಇನ್ನು ಸಂಶೋಧನಾ ಸಂಸ್ಥೆಗಳು ಹಾಗೇನೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇವರು ಸಾಕಷ್ಟು ಕ್ಷೇತ್ರೋತ್ಸವ ಕಾರ್ಯಾಗಾರಗಳನ್ನೆಲ್ಲ ಏರ್ಪಡಿಸ್ತಾ ಇದ್ದಾರೆ. ನೀವೇ ಹೇಳಿದ ಹಾಗೆ ತಿಳ್ಕೊಳ್ಳುವಂತ ಅಂಶಗಳು ಇರುತ್ತೆ. ಆ ತರ ನೋಡಿ ಕಲ್ತ್ಕೊಂಡು ಬಂದು ಅಳವಡಿಸುವಂತಿದ್ದು ಯಾವ್ದಾದ್ರು ನಿಮ್ಮ ಪ್ರಯತ್ನದಲ್ಲಿ ಆಗಿದೆಯಾ ಹೇಗೆ ಸರ್? ಈಗ ಅದೇ ಈಗ ಕ್ಷೇತ್ರೋತ್ಸವ ನಮ್ಮ ಜಮೀನಲ್ಲಿ ಈಗ KRS4 ಅಂತ ಅಂದ್ಬಿಟ್ಟು ಒಂದು ಭತ್ತನ ಬೆಳೆದಿದ್ದೆ. ಅವರು 40-41 ಕ್ವಿಂಟಲ್ ಬೆಳಿಬೋದು ಚಂದ್ರಕುಮಾರ್ ನೀನು ಶ್ರಮ ಪಟ್ರಿ ಅಂತ ಹೇಳಿದ್ರು. ಅದನ್ನ 1/2 ಎಕರೆಯಲ್ಲಿ 19 ಕ್ವಿಂಟಲ್ ಬೆಳೆದೆ KRS4, ಒಳ್ಳೆ ಇಳುವರಿ. ಇವಾಗ ನಮ್ಮ ಡಾಕ್ಟರ್ ಶಿವಕುಮಾರ್ ಅಂದ್ಬಿಟ್ಟು ಕೃಷಿ ವಿಜ್ಞಾನಿ, ಈಗ ಅವರ ಮಾಹಿತಿ ಪ್ರಕಾರನೇ ಮಾಡಿದ್ರು, 19 ಕ್ವಿಂಟಲ್ ಬೆಳೆದಿದ್ದೀನಿ 1/2 ಎಕರೆಗೆ ಭತ್ತ KRS4. ಕ್ಷೇತ್ರೋತ್ಸವ ಮಾಡವ್ರೆ ಎಲ್ಲ ಬಂದು ಎಲ್ಲ ಬೆಳೆಗೂ ಕ್ಷೇತ್ರೋತ್ಸವ ಮಾಡೋದು ತುಂಬಾ ಚೆನ್ನಾಗಿದೆ ಅಂತ. ಮತ್ತೆ MH14-5 ಹೇಳಿದ್ನಲ್ಲ ಸರ್ ಮುಸ್ಕುನ್ ಜೋಳ, ಅದನ್ನು ಕ್ಷೇತ್ರೋತ್ಸವ ಮಾಡವ್ರೆ, ಅದು 48 ಕ್ವಿಂಟಲ್ ಬೆಳೆದಿದ್ದೀನಿ ಎಕರೆಗೆ. ಈಗ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ, ಈಗ ನಾನಲ್ಲ ಅವರೇ ಕೇಳ್ಬೋದು, ನಿಮ್ಮ ಯಶಸ್ಸಿನ ಗುಟ್ಟು ಏನು, ಇಷ್ಟು ಬೆಳಿಬೇಕಾದ್ರೆ ಯಾವ ಥರ ಪ್ರಯತ್ನಗಳಿರುತ್ತೆ, ನಿಮ್ಮ ದಿನಚರ್ಯ ಹೆಂಗಿರುತ್ತೆ, ಚಂದ್ರಕುಮಾರ್ ನಮಗಿಂತ ಯಾವ ರೀತಿ ಬೇರೆ ಎಕ್ಸ್ಟ್ರಾ ಕಷ್ಟ ಪಡ್ತಾರೆ ಅಂತ? ಸರ್ ಕಷ್ಟ ಏನು, ಎಕ್ಸ್ಟ್ರಾ ಕಷ್ಟ ಏನಿಲ್ಲ ಸರ್. ಈಗ ಭೂಮಿ ಅದದಲ್ಲಿ ಇರೋದು, ಆಮೇಲೆ ಈಗ ಮಣ್ಣು ನಾವು ಹೇಳಿದ್ವಲ್ಲ ಸರ್, ಈಗ ಒಂದು ಭೂಮಿಲಿ ಅದು ಫಲವತ್ತತೆ ಎಷ್ಟು, ಅದಕ್ಕೆ ಕೆಪಾಸಿಟಿ ನಾನು ಬೆಳೆದು ಕೊಡ್ತೀನಿ ಅನ್ನೋದು ಅದಕ್ಕೂ ತಾಕತ್ತು ಅನ್ನೋದು ಇರ್ತದೆ. ಈಗ ವರ್ಷವಿಡೀ ಅದನ್ನ ಬೆಳ್ಕೊಂಡು ಹೋಯ್ತದೆ, ಅದು ಬರಡಾಗಿ ಹೋಗುತ್ತೆ, ಅದನ್ನು ಕಾಯಲು ಬಿಡಬೇಕು, ಆ ಕಾಯಬೇಕು ಬಿಸಿಲಿನ ಇದರಲ್ಲಿ ಬೇಸಿಗೆಯಲ್ಲಿ ಅದು ಕಾಯಕ್ಕೆ ಬಿಡ್ಬೇಕು. ನಾವು ಒಂದು ವರ್ಷದಲ್ಲಿ ಎರಡೇ ಬೆಳೆ ಸರ್ ಸೂಕ್ತ, ಅದಕ್ಕಿಂತ ಜಾಸ್ತಿ ಬೆಳೆ ಬೆಳೆದ್ರೆ ನಾವು ಭೂಮಿನ ಫಲವತ್ತತೆ ಮಾಡೋಕ್ಕಾಗಲ್ಲ. ಮುಸುಕಿನ ಜೋಳದ ಬೆಳೆಗೆ ಗೊಬ್ಬರದ ಒಂದು ಬಳಕೆ ಅದರ ಒಂದು ಉತ್ಪಾದನೆಯಲ್ಲಿ ಆಗುತ್ತೆ ಅನ್ನೋದು ಒಂದು ಮಾತಿದೆ ಅಲ್ವಾ? ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಸ್ವಲ್ಪ ಗರಿಷ್ಠ ಮಟ್ಟದಲ್ಲೇ ಪೋಷಕಾಂಶಗಳನ್ನ ಬೆಳೆ ತಗೊಳುತ್ತೆ ಅಲ್ವಾ, ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಮತ್ತೆ ಬೆಳೆ ಪರಿವರ್ತನೆ, ಒಂದೇ ಕ್ಷೇತ್ರದಲ್ಲಿ ಅದೇ ಬೆಳೆಯನ್ನ ಬೆಳೆಯುವಂತ ಸಂದರ್ಭದಲ್ಲಿ ಬೆಳೆ ಪರಿವರ್ತನೆಯ ಅವಶ್ಯಕತೆ ಬಗ್ಗೆ ವಿಜ್ಞಾನಿಗಳು ಹೇಳ್ತಾರೆ, ನೀವು ಹೆಂಗ್ ಮಾಡ್ಕೊಳ್ತೀರಿ ಅದಕ್ಕೆ? ಸರ್ ನಾನು ಒಂದು ವರ್ಷದಲ್ಲಿ ಎರಡು ಬೆಳೆ ಬೆಳಿತೀನಿ, ಮುಸ್ಕೊಂಡ್ ಜೋಳ, ಅದನ್ನ ಲಾಸ್ಟ್ ಮಾಡ್ತೀನಿ, ಇನ್ನು ಒಂದೂವರೆ ವರ್ಷ ಗ್ಯಾಪ್ ಕೊಡ್ತೀನಿ ಅದಕ್ಕೆ. ಒಂದೂವರೆ ವರ್ಷ ಗ್ಯಾಪ್ ಕೊಡ್ತೀನಿ ಅಂದ್ರೆ ಅದರಲ್ಲಿ ಏನು ಬೆಳಿಬೋದು ಅಂತ, ಅದರಲ್ಲಿ ರಾಗಿ ಮತ್ತೆ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತೀವಿ ಕಬ್ಬು ಮತ್ತೆ ಶುಂಠಿ, ಈ ರೀತಿ ಡಿಪೆಂಡ್ ಮಾಡ್ಕೊಂಡು ಹೋದಾಗ ಪುನಃ ನಾವು ಮುಸ್ಕಿನ ಜೋಳನ ಒಂದೂವರೆ ವರ್ಷದಿಂದ ಎರಡು ವರ್ಷ ಅದಕ್ಕೆ ಗ್ಯಾಪ್ ಕೊಟ್ಟಂಗೆ ಆಗುತ್ತೆ, ಪುನಃ ಅದಾದ್ಮೇಲೆ ಬೇರೆ ಬೆಳೆನ ಬೆಳೆಸು. ಗ್ಯಾಪ್ ಕೊಡೋದು ಅನಿವಾರ್ಯ, ಅನಿವಾರ್ಯ ಗ್ಯಾಪ್ ಕೊಡ್ಲೇಬೇಕು ಸರ್. ಈಗ ರಾಗಿ, ಈಗ ಏನ್ ಮಾಡ್ತೀವಿ ರಾಗಿ, ಈಗ ಏನ್ ಮಾಡ್ತಾರೆ ಜನ ಹತ್ತಿ ಬೆಳೀತಾರೆ ನಮ್ಮ ಕಡೆ, ಫಸ್ಟ್ ಆಫ್ ಆಲ್ ಹತ್ತಿ ಬೆಳೆದ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲ ಉರುಳಿ ಮತ್ತೆ ರಾಗಿ ಈ ತರ ಬೆಳ್ಕೊಳಕ್ ನೋಡ್ತಾರೆ. ಈ ರೀತಿ ಒಂದ್ ಐಟಮ್ ಆದ್ಮೇಲೆ ಒಂದ್ ಐಟಮ್ ಬೆಳಿಬೇಕು, ಅದೇ ಐಟಮ್ ನ ಬೆಳ್ಕೊಂಡು ಹೋಯ್ತು ಅಂತಂದ್ರೆ ಸತ್ವ ಸಿಗಲ್ಲ ಭೂಮಿಗೆ. ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ಚಂದ್ರಕುಮಾರ್? ಕೃಷಿಲಿ ಅಗ್ರಿಕಲ್ಚರ್ಲಿ ಇನ್ನೂ ತುಂಬಾ ಬೆಳಿಬೇಕು ಅಂತ ನನಗೆ ಆಸಕ್ತಿ ಇದೆ. ಈಗ ಕೆಲವರು ಏನಪ್ಪ ನಾನು ಬಯಸೋದು ಅಂತಂದ್ರೆ, ನಾನು ಇವತ್ತು ರೈತನಾಗಿ ಒಬ್ಬ ಯೂತ್ ಫಾರ್ಮರ್ ಆಗಿ ಹೇಳೋದು ಏನು ಅಂತಂದ್ರೆ, ನಮ್ಮ ರೈತರುಗಳಿಗೆ ಈ ಬೇರೆ ವಿದೇಶ ದೇಶ ಮತ್ತೆ ಅದು ಫ್ಯಾಕ್ಟ್ರಿಗಳು ಅಲ್ಲಿ ಇಲ್ಲಿ ಅಂತ ಅಲಿತಾ ಇರ್ತಾರೆ ಸರ್, ಈ ತರ ಆಗದ್ಬೇಡಿ. ಕೃಷಿಲಿ ಅವರು ಏನೆಂದ್ರೆ ನಮ್ಮ ಯುವಕರು, ಇವತ್ತಿನ ಯೂತ್ ಕೃಷಿಲಿ ಬೆಳಿಬೋದು. ಈಗ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಮ್ಮ ಕೇರಳದವ್ರು ಬಂದ್ಬಿಟ್ಟಿದ್ದಾರೆ ಸರ್, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೋಗ್ಲಾ ಕೇರಳದವ್ನು ಕೊಟ್ರಾಯ್ತು, 90,000 ಕೊಡ್ತಾನೆ ವರ್ಷಕ್ಕೆ. 90,000 ಕೊಟ್ಬಿಟ್ಟು ನಾವು ಮನೇಲಿ ಕೂತ್ಕೊಂಡ್ರೆ ಸೋಮಾರಿಗಳಾಗೋಯ್ತೀವಿ, ಯಾಕೆ ಸರ್ ನಾವು ಅವ್ರು ಕೊಡ್ಬೇಕು? 90,000 ಅಂತಂದ್ರೆ ಈಗ ನಾನು ಒಂದು ಎಕರೆಯಲ್ಲಿ ನಾಲ್ಕು ತಿಂಗಳು ಪದ್ಧತಿಲಿ ಈಗ 30 ಕ್ವಿಂಟಲ್ಗೆ 46 ಕ್ವಿಂಟಲ್ ಮುಸ್ಕೊಂಡು ಜೋಳ ಬೆಳೆದಿದ್ದೀನಿ. ಈಗ ಅದೇ 46 ಕ್ವಿಂಟಲ್ ಒಂದು ಎಕರೆಯಲ್ಲಿ ನೀನು ಬೆಳಿಬೋದಲ್ಲಪ್ಪ. ಆ ಥರ ಯುವಕರು ಯೂತ್ಸ್ಗೆ ಏನು ಹೇಳೋದು ಅಂತಂದ್ರೆ, ಇವತ್ತು ಸಂಪಾದನೆ ಮಾಡೋಷ್ಟು ಅಗ್ರಿಕಲ್ಚರ್ ತುಂಬ ಚೆನ್ನಾಗಿದೆ, ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಬಹಳ ಸಂತೋಷ ಚಂದ್ರಕುಮಾರ್, ಇಷ್ಟೊತ್ತು ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಈಗ ನಾನು ಈಗಾಗಲೇ ತಿಳಿಸಿದ ಹಾಗೆ ನಾವು ಚಂದ್ರಕುಮಾರ್ ತರ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇರೋದ್ರಿಂದ ಕೆಲವರು ಫೋನ್ ಮಾಡಬಹುದು, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಿ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ. ನನ್ನ ಹೆಸರು ಚಂದ್ರಕುಮಾರ್ ಅಂತೇಳಿ, ಸಣ್ಣ ಪುಟ್ಟೇಗೌಡ, ಕೋಡಿ ಚಂದಳಿ ಗ್ರಾಮ, ಕೋಳ್ಗಲ ಪೋಸ್ಟ್, ಅಂಪಾಪುರ ಹೋಬಳಿ, HD ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ನನ್ನ ಮೊಬೈಲ್ ನಂಬರ್ 95 35 85 96 06 95 35 85 96 ಮತ್ತೊಮ್ಮೆ 95 35 85 96 06. ನೀವು ನಿಮ್ಮ ತಮ್ಮ ಇಬ್ರು ಇನ್ನು ಏನೆಲ್ಲ ಮಾಡಬೇಕು ಸೇರ್ಕೊಂಡು ಅಂತ ಆಸೆ ಇದೆ ಸರ್? ಇನ್ನೂ ತುಂಬಾ ಕೃಷಿಲಿ ನಾವು ಇನ್ನೂ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ಆಸಕ್ತಿ ಐತೆ ಸರ್ ಕೃಷಿಲಿ. ಅವನು ವಿದ್ಯಾಭ್ಯಾಸಕ್ಕೂ, ಈಗ ನಮ್ಮ ತಂದೆ ಏನ್ ಹೇಳಿದ್ರು ಅಂತಂದ್ರೆ, ಇನ್ನೊಬ್ರ ಕೈಗೆ ಹೋಗಿ ಕೆಳಗೆ ಮಾಡೋದಕ್ಕೆ ಭೂಮಿ ತಾಯಿ ಕೈ ಕೆಳಗಡೆ ಮಾಡಿ ಅಂತ ನಮ್ಮ ತಂದೆ ಪ್ರೋತ್ಸಾಹಿಸ್ತಾರೆ. ನಮ್ಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ನಮ್ಗೆ ದೇವ್ರ ರೀತಿ ಅವ್ರು ನೋಡ್ಕೊಂಡು ಕೃಷಿಲಿ ಚೆನ್ನಾಗಿ ಇನ್ನು ಮುಂದೆ ಬೆಳಿಬೇಕು ಅನ್ನೋದು ಭಾರಿ ಇಷ್ಟ ಸರ್. ಹೀಗೆ ನಗ್ನಗ್ತಾ ಇರಿ ಚಂದ್ರಕುಮಾರ್. ನಾನು ಪ್ರಾರಂಭದಿಂದನೂ ಗಮನಿಸ್ತಾನೆ ಇದ್ದೀನಿ ನಿಮ್ಮ ಮುಖದಲ್ಲಿ ನಗು ಹಾಗೇ ಇದೆ, ಇದೇ ರೀತಿ ನಗ್ನಗ್ತಾ ನಿಮ್ಮ ಜೀವನ ಸಾಗಲಿ, ಕೃಷಿಯಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಇದುವರೆಗೆ ಮಿಶ್ರ ಕೃಷಿಯಲ್ಲಿನ ಅನುಭವ ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನಹಳ್ಳಿಯ ಕೃಷಿಕ ಪಿ ಚಂದ್ರಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ರೈತ ಬಾಂಧವರೇ, ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಿರಿಧಾನ್ಯಗಳ ಕೃಷಿ ಹಾಗೂ ಸಂಸ್ಕರಣೆ ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೇವಗಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ವೀರಾಜಪ್ಪ ಅವರೊಂದಿಗೆ ಸಂದರ್ಶನವಿದೆ. ನುಗ್ಗಿರಿ ಮುನ್ನುಗ್ಗಿರಿ ಸರಿಯಾದ ಇಂಧನ ಇದೆ ನಮ್ ಜೊತೆ ಕೆಜಿಎಫ್ಟಿ ಪ್ರಥಮದ ಜೊತೆ ನುಗ್ಗಿರಿ ಅನುಕೂಲದ ಹೊಸ ಕಾಲವಿದು ಬನ್ನಿರಿ ಉಳಿತಾಯವೇ ಉಳಿತಾಯ ಎನ್ನಿರಿ ಕೆಜಿಎಫ್ಟಿ ಪ್ರಥಮದ ಜೊತೆ ನುಗ್ಗಿರಿ ನುಗ್ಗಿರಿ ಮುನ್ನುಗ್ಗಿರಿ ಎಜಿಎನ್ಪಿ ಪ್ರಥಮ್ ಮುನ್ನುಗಿರಿ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹಧನ. ಆಶಾ ಕಾರ್ಯಕರ್ತರು ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೃಷಿ ಗೀತೆ. ಹೆಂಗ ಹಾಳಾಗುತ್ತದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಪಂಚೂರ ಹೆಂಗ ಹಾಳಾಗುತ್ತದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಪಂಚೂರ ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಗುಡು ಮಣ್ಣು ಸೆಗಡಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡು ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ ತಗಿನ ಸೆಗಣಿ ತೇಲಾಡಿ ಹೋಗ್ತಾದ ಇದಕ್ಕಂತಾರ ತೇಲಾಡು ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಗೊಬ್ಬರ ಎಲ್ಲ ಕಟ್ಟತಿರಿ ಹರಕ ಚೀಲ ಹೊಲ ಮುಟ್ಟದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ ಇದಕ್ಕ ಅಂತಾರ ನಡೆದಾಡು ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಗುಂಪಿ ಗೊಬ್ಬರ ಬರ್ತೀರಿ ಮನೆ ಕಡೆ ಸರಸರ ಬೆರೆತಲಿಲ್ಲಂದ್ರ ಬಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮರಗೂ ತಿಪ್ಪಿ ಮಾಡ್ಬೇಡ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ನಿನಗ ಬಂಚೂರ ನಿನಗ ಬಂಚೂರ. ಕೃಷಿ ಗೀತೆಯನ್ನು ಕೇಳಿದಿರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜೊತಾಯಿ ಔರ್ ಬುವಾಯಿ